ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಅಗ್ನಿಯ ಭಾವನೆಯೊಡನೆ ಅದರ ಸುಡುವ ಶಕ್ತಿಯ ಭಾವನೆಯು ಬಂದುಬಿಡುತ್ತದೆ. ಹಾಗೇನೇನೆ ಸುಡುವ ಶಕ್ತಿ ಎಂದೊಡನೆಯೇ ಅಗ್ನಿಯ ಭಾವನೆಯು ಬಂದುಬಿಡುತ್ತದೆ ಅಂತನ್ನೋದನ್ನ ಭಾವಿಸಿದೊಡನೆ, ಒಂದನ್ನ ಭಾವಿಸಿದೊಡನೆ ಇನ್ನೊಂದನ್ನು ಭಾವಿಸಲೇಬೇಕಾಗುತ್ತದೆ ಅಂತನ್ನುವ ಮಾತನ್ನು ಹೇಳ್ತಾ ಬ್ರಹ್ಮನಿಗೂ ಶಕ್ತಿಗೂ ಅಭೇದ ಅಂತ ಹೇಳೋದ್ರ ಮೂಲಕ ಯಾವುದೇ ಬಗೆಯ ದ್ವಂದ್ವ ಭಾವಕ್ಕೆ ಅವಕಾಶವಿಲ್ಲದಂತೆ ಮಾಡಿಟ್ಟಿದ್ದಾರೆ. ಆದ್ರಿಂದನೇ ಬ್ರಹ್ಮನನ್ನ ತಾಯಿ ಎಂಬುದಾಗಿ ಕರೆಯುತ್ತಿದ್ದೇವೆ ಅಂತಲೂ ಭಾವಿಸಬಹುದು, ತಂದೆ ಅಂತಲೂ ಭಾವಿಸಬಹುದು ಅನ್ನೋ ಮಾತನ್ನು ಹೇಳ್ತಾರೆ ಅವರು. ಮುಂದೆ ಹೇಳ್ತಾ ಇದ್ದಾರೆ, ಬ್ರಹ್ಮನನ್ನೇ ತಾಯಿ ಎಂಬುದಾಗಿ ಕರೆಯುತ್ತಿದ್ದೇವೆ. ಏಕೆಂದರೆ ತಾಯಿ ಬಹಳ ಪ್ರೀತಿಯ ವಸ್ತು ಅಲ್ಲವೇ. ಭಗವಂತನನ್ನ ಪ್ರೀತಿಸಿದೆವು ಎಂದರೆ ಆತ ದೊರೆತು ಬಿಡುತ್ತಾನೆ. ಭಾವ, ಭಕ್ತಿ, ಪ್ರೀತಿ, ಶ್ರದ್ಧೆ ಇವು ಸಲಕರಣೆಗಳು. ಇನ್ನೊಂದು ಹಾಡನ್ನು ಕೇಳು ಅಂತ ಈ ಭಾವಕ್ಕೆ ಸಂಬಂಧಪಟ್ಟಂತಹ ಒಂದು ಹಾಡನ್ನ ಅವರು ಹೇಳ್ತಾರೆ. ಆ ಹಾಡನ್ನು ನಾವು ಭಾವಪೂರ್ಣವಾಗಿ ಹಾಡಬೇಕಾದ್ರೆ, ಭಾವಪೂರ್ಣವಾಗಿ ನೀವು ಕೇಳಬೇಕಾದ್ರೆ ಈ ಒಂದು ನಾಲ್ಕು ವಾಕ್ಯಗಳನ್ನು ಸ್ವಲ್ಪ ಮನನ ಮಾಡಬೇಕಾಗುತ್ತೆ. ಬ್ರಹ್ಮನನ್ನೇ ತಾಯಿ ಎಂಬುದಾಗಿ ಕರೆಯುತ್ತಿದ್ದೇವೆ, ಕಾಳಿಯನ್ನ ತಾಯಿ ಎಂಬುದಾಗಿ ಕರೆಯುತ್ತಿದ್ದೇವೆ, ಲಕ್ಷ್ಮಿಯನ್ನ ತಾಯಿ ಎಂಬುದಾಗಿ ಕರೆಯುತ್ತಿದ್ದೇವೆ, ಸರಸ್ವತಿಯನ್ನ ತಾಯಿ ಎಂಬುದಾಗಿ ಕರೆಯುತ್ತಿದ್ದೇವೆ, ದುರ್ಗೆಯನ್ನ ತಾಯಿ ಎಂಬುದಾಗಿ ಕರೆಯುತ್ತಿದ್ದೇವೆ, ಇನ್ನು ಬೇರೆ ಬೇರೆ ದೇವಿಯರ ಹೆಸರುಗಳೆಲ್ಲ ಇವೆ, ಅವ್ರನ್ನೆಲ್ಲ ತಾಯಿ ಅಂತ ನಾವು ಕರೆಯುವಂತಹದ್ದು ನಾವು ಕರಿತಾ ಇದ್ದೇವೆ ಅಂತಂದ್ರೆ ನಮ್ಮ ಮನಸ್ಸಿಗೆ ಅದು ಒಪ್ಪಿಗೆ ಆಗುತ್ತೆ. ಇಲ್ಲಿ ಬ್ರಹ್ಮ ಅದನ್ನ ತಾಯಿ ಅಂತ ನಾವು ಕರೀತಾ ಇದ್ದೇವೆ ಅಂತ ಇಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ. ಬ್ರಹ್ಮ ಅಂತಂದ್ರೆ ಏನು? ಆಕಾಶವತ್. ಬ್ರಹ್ಮದ ರೂಪವನ್ನು ಕಂಡವರು ಯಾರು? ಅಥವಾ ರೂಪ ಅದಕ್ಕೆ ಎಲ್ಲಿ ಇದೆ? ರೂಪವೇ ಇಲ್ಲದನ್ನ ತಾಯಿ ಅಂತ ಕರೆಯುವುದು ಹೇಗೆ? ಬ್ರಹ್ಮ ಅಂತಂದ್ರೆ ಅದು ಯಾವ ಒಂದು ಹೆಸರೇನಲ್ಲ. ಅದು ಯಾವುದು ದೊಡ್ಡದೋ ಅದು ಬ್ರಹ್ಮ, ಬೃಹತ್ ಆದದ್ದು, ಆದ್ರಿಂದ ಅದಕ್ಕೆ ಬ್ರಹ್ಮ ಅಂತ ಹೆಸರು ಅಷ್ಟೇ. ಅದನ್ನು ಕರಿಬೇಕಲ್ಲ, ದೊಡ್ಡದು ಅಂತ ಕರಿಬೇಕಲ್ಲ, ಇನ್ನು ದೊಡ್ಡಮ್ಮ ಅಂತ ಕರಿಬಹುದು. ಬ್ರಹ್ಮವನ್ನ ದೊಡ್ಡಮ್ಮ ಅಂತ ಕರಿಬಹುದು. ಅವಳೇ ರಾಜರಾಜೇಶ್ವರಿ, ಅವಳೇ ಸಿದ್ಧೇಶ್ವರಿ, ಅವಳೇ ಪರಮೇಶ್ವರಿ, ಅವಳೇ ದುರ್ಗೇಶ್ವರಿ, ಅವಳೇ ಚಾಮುಂಡೇಶ್ವರಿ. ಯಾರು ಆ ಬ್ರಹ್ಮ ವಸ್ತು? ಅದಕ್ಕೆ ಬ್ರಹ್ಮಸ್ವರೂಪಿಣಿ ಅಂತಲೇನೇನೆ. ಅದನ್ನು ನಾವು ಗಂಡಾಗಿ ಭಾವಿಸಿದಾಗ ಬ್ರಹ್ಮಸ್ವರೂಪ, ಅದನ್ನು ಹೆಣ್ಣಾಗಿ ಭಾವಿಸಿದಾಗ ಅಂದರೆ ತಾಯಿಯಾಗಿ ಭಾವಿಸಿದಾಗ, ಹೆಣ್ಣ ಅಲ್ಲ ತಾಯಿಯಾಗಿ ಭಾವಿಸಿದಾಗ ಬ್ರಹ್ಮಸ್ವರೂಪಿಣಿ ಅಷ್ಟೇ. ಹೆಸರಿನಿಂದ ನಾವು ಆ ಭೇದವನ್ನು ಕಂಡುಕೊಳ್ತೇವೆ ವಿನಃ ತತ್ವತಃ ಅದೇನದು? ಚೈತನ್ಯ, ಸಚ್ಚಿದಾನಂದ ಸ್ವರೂಪಿಣಿ, ಸದಾ ಇರತಕ್ಕಂಥವಳು, ಜ್ಞಾನ ಸ್ವರೂಪಿಣಿ ಆಗಿರುವವಳು, ಆನಂದ ಸ್ವರೂಪಿಣಿ ಆಗಿರುವವಳು, ಅವಳೇ ಸಚ್ಚಿದಾನಂದ ಸ್ವರೂಪಿಣಿ. ಅವಳನ್ನು ನಾವು ತಾಯಿ ಅಂತ ಕರೆಯುತ್ತೇವೆ. ತಾಯಿ ಅಂತ ನಾವು ದೇವರನ್ನೇ ಅಂತ ಕರೀತಾ ಇದ್ದೇವೆ. ಇರೋ ತಾಯಿ ಸಾಲದೆ ಇರೋ ತಾಯಿಯನ್ನ ಓಲ್ಡ್ ಹೋಮಿಗೆ ಕಳಿಸ್ಬಿಟ್ಟು, ಓಲ್ಡ್ ಏಜ್ ಹೋಮಿಗೆ ಕಳಿಸ್ಬಿಟ್ಟು ದೇವರನ್ನ ತಾಯಿ ಅಂತ ಕರೆಯೋಣವೇ? ಈ ತಾಯಿ ಮುದುಕಿ ಆಗ್ತಾಳೆ, ರಗಳೇ ಮಾಡ್ತಾಳೆ ಅನ್ನುವ ಕಾರಣದಿಂದ ಆ ತಾಯಿನ ಕರೆಯದೇನೋ. ಅಲ್ಲ ಅಲ್ಲ ಅಲ್ಲ, ಹಾಗಲ್ಲ. ಈ ತಾಯಿಯನ್ನು ಆ ತಾಯಿ ಅಂತಲೇ ಭಾವಿಸಿ ನಾವು ಕರೆಯೋದು. ಆದರೆ ಈ ತಾಯಿ ಒಂದು ದಿನ ಶರೀರವನ್ನು ಬಿಟ್ಟು ಹೋಗ್ತಾಳೆ, ದುಃಖ ಆಗುತ್ತೆ. ಇಂಥ ಹಲವಾರು ವಿರಹದ ದುಃಖವನ್ನ, ಮಾತ್ರ ವಿಯೋಗದ ದುಃಖವನ್ನ ಅನುಭವಿಸಿದಂತಹ ಜೀವಿ ಶಾಶ್ವತವಾಗಿರತಕ್ಕಂತಹ ತಾಯಿಯೇ ಬೇಕು ಅಂತನ್ನುವ ಕಲ್ಪನೆ ಮಾಡಿಕೊಂಡು ಆ ಪರಬ್ರಹ್ಮ ವಸ್ತುವನ್ನೇ ತಾಯಿ ಅಂತ ಕರೀಬೇಕು ಅನ್ನೋ ತೀರ್ಮಾನ ಮಾಡುತ್ತದೆ. ಹಾಗೆ ತೀರ್ಮಾನ ಅಂತ ಹೇಳ್ತಕ್ಕಂಥದ್ದನ್ನ ಆ ಜೀವಿಯೇ ಕೈಕೊಳ್ಳಬಹುದು ಅಥವಾ ಏನ್ ಮಾಡೋದು, ದೇವರನ್ನ ಯಾವ ರೀತಿಯಲ್ಲಿ ಕರೀಬೇಕು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ಅಂತ ಗಲಿಬಿಲಿ ಮಾಡಿಕೊಂಡಂತಹ ವ್ಯಕ್ತಿಗಳಿಗೆ ಶ್ರೀರಾಮಕೃಷ್ಣರು ಅವತಾರ ತಾಳಿ ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ಜಗನ್ಮಾತೆ ಆಗಿ ಭಾವಿಸಬಹುದು ಆ ಪರಬ್ರಹ್ಮ ವಸ್ತುವನ್ನೇ ಅಂತ. ಭಗವಂತನನ್ನ ಇಲ್ಲಿ ತಾಯಿ ಅಂತನ್ನುವ ಭಾವನೆಯಿಂದ ಯಾಕೆ ಕರೀಬೇಕು ಅಂತಂದ್ರೆ, ತಾಯಿ ಅಂತ ಹೇಳಿದ ತಕ್ಷಣ, ಅಮ್ಮ ಅಂತ ಹೇಳಿದ ತಕ್ಷಣವೇ ನಮ್ಮ ಹೃದಯವೂ ಕರಗುತ್ತದೆ, ಅಮ್ಮನ ಹೃದಯವೂ ಕರಗುತ್ತದೆ, ಯಾವ ಹೆಣ್ಣಿನ ಹೃದಯವೂ ಕರಗುತ್ತದೆ. ಇನ್ನು ಕರುಣಾಮಯನಾದಂತಹ ಪರಮಾತ್ಮನ ಹೃದಯ ಕರಗೋದಿಲ್ವೇ? ಇದು ಸ್ವಾರಸ್ಯ. ನಾವು ಒಬ್ಬಂಟಿಗರಾಗಿದ್ದಂತಹ ಸಂದರ್ಭದಲ್ಲಿ ಯಾರೂ ನಮ್ಮನ್ನು ಹೇಳುವವರಿಲ್ಲ, ಕೇಳುವವರಿಲ್ಲ ಅಂತಂದ್ರೆ, ನಮ್ಮ ಕಡೆ ಲಕ್ಷ್ಯವೇ ಕೊಡುವವರಿಲ್ಲ, ನಮ್ಮನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳುವವರಿಲ್ಲ ಅಂತ ಹೇಳ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಒಬ್ಬಂಟಿಗರಾಗಿದ್ದುಕೊಂಡು, ಹೇ ಭಗವಂತ, ನೀನೇ ನನ್ನ ತಾಯಿ, ಅಮ್ಮ ಅಂತ ಹೇಳ್ತಕ್ಕಂತಹ ಒಂದು ಆಕ್ರೋಶವನ್ನ ನಾವು ಮುಂದಿಟ್ಟ ಪಕ್ಷದಲ್ಲಿ ತಕ್ಷಣ ನಮ್ಮ ಹೃದಯದಲ್ಲಿ ಯಾವುದೋ ಒಂದು ಬಗೆಯ ಸಮಾಧಾನ ತಾನೇ ತಾನಾಗಿ ಮೂಡಿಬರುತ್ತದೆ. ತಕ್ಷಣ ಅವನು ಸಾಕ್ಷಾತ್ಕಾರವನ್ನು ಕೊಡೋದಿಲ್ಲ ಅಥವಾ ಅವಳು ಬಂದು ಎದುರುಗಡೆ ನಿಲ್ಲೋದಿಲ್ಲ. ಯಾಕೆಂದ್ರೆ ನಾವು ಅದಕ್ಕೆ ಸಿದ್ಧವಾಗಿರೋದಿಲ್ಲ. ಅವಳಿಗೇನೋ ಬಂದು ನಿಲ್ಲಬೇಕು ಅಂತ ಆಸೆ, ಬಹುಶಃ ಬಂದು ನಿಂತರೂ ನಿಂತಿರಬಹುದಲ್ಲಿ, ನಮಗೆ ಕಾಣೋದಕ್ಕೆ ಸಾಧ್ಯವ ಆಗದಂತೆ ಕೂಡ ಮಾಡಿಬಿಟ್ಟಿರ್ತಾಳೆ ಅವಳು. ಯಾತಕ್ಕೆ ಅಂತ ಹೇಳಿದ್ರೆ, ಕಂಡ್ರೆ ಬಹುಶಃ ನಾವು ಹೆದರ್ಕೊಂಡು ಓಡೋಗ್ತಾ ಇದ್ವು ಅನ್ನೋ, ಮನಸ್ಸಿನಲ್ಲಿ ತಯಾರಿ ಇಲ್ಲದೆ ಇತ್ತು ಅಂತ ಹೇಳಿದ್ರೆ, ಪರಮಾತ್ಮ ಎದುರುಗಡೆ ಬಂದು ನಿಂತರೆ ಯಾವುದೋ ಒಂದು ದೆವ್ವ ಬಂದಿರಬಹುದು ಅಂತನೋ ಹೆದರಿಕೆ ಹುಟ್ಟುಬಿಡ್ತದೆ. ಬಹಳ ತಯಾರಿ ಬೇಕಾಗುತ್ತದೆ. ಆ ಒಂದು ರಹಸ್ಯ ಭಗವಂತನಿಗೆ ಗೊತ್ತು, ನಮ್ಗೆ ಗೊತ್ತಿಲ್ಲ. ನಮ್ಗೆಷ್ಟೋ ಆತುರ ಇರಬಹುದು. ಅಂತೂ ಆ ಅಮ್ಮ ಅಂತ ಕರೆದಾಗ ನಮ್ಮ ಹೃದಯದಲ್ಲಿ ಯಾವುದೋ ಒಂದು ಬಗೆಯ ಸಮಾಧಾನವನ್ನ ಆ ತಾಯಿ ಜಗನ್ಮಾತೆ ಉಂಟು ಮಾಡ್ತಾಳೆ. ಅದಕ್ಕೋಸ್ಕರವೇ ಭಗವಂತನನ್ನ ನಾವು ಪ್ರೀತಿಸಬೇಕಾದ್ರೆ ಸುಲಭೋಪಾಯ ಅವನನ್ನ ತಾಯಿಯಾಗಿ ಭಾವಿಸತಕ್ಕಂಥದ್ದು. ಭಗವಂತನನ್ನ ಪ್ರೀತಿಸಿದೆವು ಎಂದರೆ ಆತ ದೊರೆತು ಬಿಡುತ್ತಾನೆ. ಇಲ್ಲಿ ನೋಡಿ, ಶ್ರೀರಾಮಕೃಷ್ಣರು ಬ್ರಹ್ಮನನ್ನೇ ತಾಯಿ ಎಂಬುದಾಗಿ ಕರೆಯುತ್ತಿದ್ದೇವೆ, ಏಕೆಂದರೆ ತಾಯಿ ಬಹಳ ಪ್ರೀತಿಯ ವಸ್ತು ಅಲ್ಲವೇ ಅಂತ ಹೇಳಿಬಿಟ್ಟು ಮರುಕ್ಷಣಕ್ಕೆ ಈ ವಾಕ್ಯ ಹೇಳಿದ್ರು, ಭಗವಂತನನ್ನು ಪ್ರೀತಿಸಿದೆವು ಎಂದರೆ ಆತ ದೊರೆತು ಬಿಡುತ್ತಾನೆ. ಜಗನ್ಮಾತೆಯನ್ನು ಪ್ರೀತಿಸಿದೆವು ಅಂದರೆ ಆಕೆ ದೊರೆತು ಬಿಡುತ್ತಾಳೆ ಅಂತ ಹೇಳಬೇಕಾಗಿತ್ತವರು. ಯಾಕೆಂತಂದ್ರೆ ಬ್ರಹ್ಮವನ್ನೇ ತಾಯಿ ಎಂಬುದಾಗಿ ಕರೆಯುತ್ತಾ ಇದ್ದೇವೆ ಅಂತನೋ ಮಾತನ್ನು ಪ್ರಾರಂಭಿಸಿದ್ರಿಂದ ಎರಡು ಮಾತನ್ನು ಒಟ್ಟಿಗೆ ಸೇರಿಸಿ ಹೇಳ್ತಾ ಇದ್ದಾರಲ್ಲ, ಇದು ಹೇಗಿದು? ಪರಮಾತ್ಮನನ್ನ ತಾಯಿ ಅಂತೂ ಹೇಳೋದಕ್ಕಾಗುವುದಿಲ್ಲ, ತಂದೆ ಅಂತಲೂ ಹೇಳೋದಕ್ಕಾಗುವುದಿಲ್ಲ, ಇವೆರಡಕ್ಕೂ ಅತೀತವಾಗಿ ಇದ್ದಾನೆ. ಇಲ್ಲಿ ನೀವು ತಂದೆ ಅಂತಲೇ ಕರೀರಿ, ತಾಯಿ ಅಂತಲೇ ಕರೀರಿ, ಮೂಲವಾಗಿ ನಿಮ್ಮ ಹೃದಯದಲ್ಲಿ ಉಕ್ಕಿ ಬರಬೇಕಾದಂತ ಒಂದು ಭಾವನೆ ಇದೆ. ಅದ್ಯಾವುದಾದ ಭಾವನೆ? ಭಕ್ತಿ, ಪ್ರೀತಿ, ಶ್ರದ್ಧೆ, ಭಾವ ಅಂತ ಹೇಳಿದ್ರು. ಇವು ಸಲಕರಣೆಗಳು. ಒಂದು ಬಾವಿ ತೋಡಬೇಕಾದ್ರೆ ಸಲಕರಣೆಗಳಿರಬೇಕು, ಹಾರೆ, ಗುದ್ಲಿ, ಪಿಕಾಸಿ, ಮಮ್ಟಿ ಇತ್ಯಾದಿ. ಪ್ರತಿಯೊಂದು ಕಾರ್ಯಕ್ಕೂ ಸಲಕರಣೆ ಬೇಕು. ಇಲ್ಲಿ ತಾಯಿಯನ್ನ, ಜಗನ್ಮಾತೆಯನ್ನ ನಾವು ಕರೆದು ಅವಳ ಸಾಕ್ಷಾತ್ಕಾರವನ್ನು ಪಡೆಯಬೇಕಾದ್ರೆ ಒಂದು ಭಾವನೆ ಬೇಕಾಗುತ್ತದೆ, ಒಂದು ಭಕ್ತಿ ಬೇಕಾಗುತ್ತದೆ, ಇನ್ನೊಂದು ಪ್ರೀತಿ ಬೇಕಾಗುತ್ತದೆ, ಇನ್ನೊಂದು ಶ್ರದ್ಧೆ ಬೇಕಾಗುತ್ತದೆ. ಈ ಎಲ್ಲವೂ ಕೂಡ ಶ್ರೀರಾಮಕೃಷ್ಣರು ಯಾವ ಶಬ್ದನ ಕರೀತಾ ಇದ್ದಾರೆ? ಸಲಕರಣೆಗಳಂತೆ. ಇನ್ಯಾವುದು ಕೂಡ ಬೇಡ, ಹಣ ಬೇಡ, ಕಾಸು ಬೇಡ, ದೇವಸ್ಥಾನ ಕೂಡ ಕಟ್ಕೊಳ್ಬೇಕಾಗಿಲ್ಲ, ಅಥವಾ ಇನ್ನೇನು ಪೂಜಾಗ್ರಹವನ್ನು ಕೂಡ ಕಟ್ಕೊಳ್ಬೇಕಾಗಿಲ್ಲ ಅಂತ ಹೇಳಿದ ತಕ್ಷಣ, ಇರೋ ಪೂಜಾಗ್ರಹ ಏನ್ ಮಾಡೋದು ಅಂತ ನನ್ನ ಪತ್ನಿ ಕೇಳಕ್ ಬರಬಾರದು. ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ, ಅದೇ ಪ್ರಧಾನ ಅಂತ ಅರ್ಥ ಅಲ್ಲ. ತಾಯಿ ಅಂತ ಕರೀತಕ್ಕಂಥದ್ದೇ ಪ್ರಧಾನ, ಈ ಭಾವ ಪ್ರಧಾನ, ಈ ಸಲಕರಣೆಗಳು ಬಹಳ ಬೇಕಾದಂತಹದ್ದು. ಕೋಶ ಕುಶಿ ಪರಿವಾಣ ಲೋಟ ಚಂಬು ಇವುಗಳ್ಯಾವುದು ಕೂಡ ಪ್ರಧಾನವಲ್ಲ, ಭಕ್ತಿ ಅಂತ ಹೇಳತಕ್ಕಂಥದ್ದು ಪ್ರಧಾನವಾದಂತಹ ಸಲಕರಣೆ. ಈ ಭಾವದ ಕುರಿತಾಗಿ ಹೇಳ್ತಾ ಇನ್ನೊಂದು ಹಾಡು ಕೇಳು ಅಂತ ಈಶ್ವರಚಂದ್ರ ವಿದ್ಯಾಸಾಗರನಿಗೆ ಹಾಡಿ ತೋರಿಸ್ತಾ ಇದ್ದಾರೆ. ಭಾವುಕನ ಭಾವದೊಲು ಅವನವನವಲವು, ಭಾವುಕನ ಭಾವದೊಲು ಅವನವನವಲವು, ಭಾವುಕನ ಭಾವದೊಲು ಅವನವನವಲವು, ಭಾವುಕನ ಭಾವದೊಲು ಅವನವನ ವಲವೋ. ಆವಲವಿಗನುಸಾರ ಅವನು ಪಡೆಯುವ ಫಲವು, ಆವಲವಿಗನುಸಾರ ಅವನು ಪಡೆಯುವ ಫಲವು, ಭಾವುಕನ ಭಾವದೊಲು ಅವನವನ ವಲವೋ, ಭಾವುಕನ ಭಾವದೊಲು ಅವನವನ ವಲವು, ಭಾವುಕನ ಭಾವದೊಲು ಎಲ್ಲಕ್ಕೂ ಮೂಲ ತಾಯ ಶ್ರೀಪಾದ, ಮಧು ಸರಸಿಯಲ್ಲಿ ಮುಳುಗಿರುವ ನನಗೇಕೆ ಮತ್ತೆ ಜಪ ತಪ ಹೋಮ ಹವನಾದಿ ಕರ್ಮಗಳ ರಗಳೇ, ಕರ್ಮಗಳ ರಗಳೇ, ಕರ್ಮಗಳ ರಗಳೇ, ಕರ್ಮಗಳ ರಗಳೇ, ಭಾವುಕನ ಭಾವದೊಲು ಅವನವನ ವಲವು, ಭಾವುಕನ ಭಾವದೊಲು ಶ್ರದ್ಧೆಯಲ್ಲಕ್ಕೂ ಮೂಲ ತಾಯ ಶ್ರೀಪಾದ, ಮಧು ಸರಸಿಯಲ್ಲಿ ಮುಳುಗಿರುವ ನನಗೇಕೆ ಮತ್ತೆ ಜಪ ತಪ ಹೋಮ ಹವನಾದಿ ಕರ್ಮಗಳ ರಗಳೇ, ಕರ್ಮಗಳ ರಗಳೇ, ಕರ್ಮಗಳ ರಗಳೇ, ಕರ್ಮಗಳ ರಗಳೇ, ಭಾವುಕನ ಭಾವದೊಲು ಅವನವನ ವಲವೋ, ಭಾವುಕನ ಭಾವದೊಲು ಅವನವನ ವಲವೋ. ಆವಲವಿದನುಸಾರ ಅವನು ಪಡೆಯುವ ಫಲವು, ಆವಲವಿಗನುಸಾರ ಅವನು ಪಡೆಯುವ ಫಲವು, ಭಾವುಕನ ಭಾವದೊಲು ಅವನವನ ವಲವು, ಭಾವುಕನ ಭಾವದೊಲು ಅವನವನ ವಲವು. ಭಗವಂತನನ್ನ ಅತ್ಯಂತವಾಗಿ ಪ್ರೀತಿಸುವುದೇ, ಆತನಲ್ಲಿ ಚಿತ್ತವನ್ನು ತದ್ಗತ ಮಾಡುವುದೇ ಬೇಕಾಗಿರುವಂತಹದ್ದು ಶ್ರೀರಾಮಕೃಷ್ಣ ಹೇಳುವ ಮಾತಿದು. ಆ ಹಾಡು ಹೇಳಿ ಮುಗಿಸಿದ ಮೇಲೆ ಭಗವಂತನನ್ನ ಅತ್ಯಂತವಾಗಿ ಪ್ರೀತಿಸುವುದೇ ಆತನಲ್ಲಿ ಚಿತ್ತವನ್ನು ತದ್ಗತ ಮಾಡುವುದೇ ಬೇಕಾಗಿರುವುದು. ಅಮೃತ ಸರೋವರ, ಅಮೃತ ಸರೋವರ ತಾನೇ ಸುಧಾ ಸರೋವರ. ಅದರಲ್ಲಿ ಮುಳುಗಿದರೆ ಮನುಷ್ಯ ಸಾಯೋದಿಲ್ಲ, ಅಮರನಾಗಿ ಬಿಡ್ತಾನೆ. ಕೆಲವರು ಭಾವಿಸ್ತಾರೆ ಭಗವಂತ ಭಗವಂತ ಅಂತ ಹೆಚ್ಚಾಗಿ ಹೇಳ್ತಾ ಇದ್ರೆ ಕೊನೆಗೆ ಹುಚ್ಚು ಹಿಡಿದು ಬಿಡ್ತದೆ ಅಂತ. ಅದು ಸತ್ಯ ಅಲ್ಲ. ಭಗವಂತ ಸುಧೆಯ ಸರೋವರ, ಅಮೃತ ಸಾಗರ. ವೇದದಲ್ಲಿ ಆತನನ್ನ ಅಮೃತ ಸ್ವರೂಪ ಎಂಬುದಾಗಿ ವರ್ಣಿಸಿದೆ. ಅದರಲ್ಲಿ ಮುಳುಗಿದರೆ ಮನುಷ್ಯ ಸಾಯುವುದಿಲ್ಲ, ಅದಕ್ಕೆ ಬದಲು ಅಮರನಾಗಿ ಬಿಡ್ತಾನೆ. ಅಮೃತ ಸರೋವರ ತಾನೇ ಸುಧಾ ಸರೋವರ. ಸುಧಾ ಅಮೃತ, ಸುಧಾ ಸವಿ ಇರುವಂತಹದ್ದು, ರುಚಿಕರವಾದಂತಹದ್ದು. ಅಮೃತಕ್ಕೆ ಎರಡರ್ಥ, ಒಂದು ರುಚಿಕರ, ಇನ್ನೊಂದು ಮರಣರಹಿತ ಸ್ಥಿತಿ. ಅಮೃತವನ್ನು ಸವಿದಾಗ ರುಚಿಯಾಗಿಯೂ ಇರುತ್ತದೆ, ಮತ್ತೆ ಮರಣದ ದುಃಖವೂ ಅದರ ಜೊತೆಯಲ್ಲಿ ಬರುವುದಿಲ್ಲ. ಈ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣಿ. ಇದು ಬಹಳ ಮುಖ್ಯವಾದಂತಹದ್ದು. ಎಲ್ಲವೂ ಮುಖ್ಯ, ಶ್ರೀರಾಮಕೃಷ್ಣ ಹೇಳಿದ ಮಾತು ಯಾವುದು ಮುಖ್ಯ ಅಲ್ಲ. ಆದರೂ ಕೂಡ ಸಮಯೋಚಿತವಾಗಿ ಹೇಳಬೇಕಾಗುತ್ತೆ ಇದು ಮುಖ್ಯ ಅಂತ. ಭಗವಂತನನ್ನು ಅತ್ಯಂತವಾಗಿ ಪ್ರೀತಿಸಬೇಕು. ಪ್ರೀತಿಸಬೇಕು ಅಂತ ಹೇಳಿದ ತಕ್ಷಣ ನಮಗೆ ತಾಪತ್ರಯಕ್ಕಿಟ್ಕೊಳ್ತದೆ, ಕಷ್ಟಕ್ಕಿಟ್ಕೊಳ್ತದೆ. ಭಗವಂತನನ್ನು ಪ್ರೀತಿಸಿದ ಹೇಗೆ ಅಂತ ಬಂದು ಕೇಳ್ತಿರ್ತಾರೆ. ಯಾತಕ್ಕೆ ಆ ಪ್ರಶ್ನೆಯನ್ನು ಕೇಳ್ತಾರೆ ಅಂದ್ರೆ ಅವರಿಗೆ ಯಾರನ್ನು ಪ್ರೀತಿಸಿಯೇ ಗೊತ್ತಿಲ್ಲ ಅಂತನ್ನುವ ಸತ್ಯವನ್ನ ಸ್ವಲ್ಪ ಕಟುವಾದರೂ ಕೂಡ ಹೇಳಬೇಕಾಗುತ್ತೆ. ಮೊದಲು ಮನುಷ್ಯ ತನ್ನವರು ಅನ್ನುವರನ್ನ ಹೃತ್ಪೂರ್ವಕವಾಗಿ ಪ್ರೀತಿಸುವುದು ಕಲಿಯಬೇಕು. ನಮ್ದೆಲ್ಲ ಲೌಕಿಕ ಪ್ರೀತಿ, ವ್ಯಾವಹಾರಿಕ ಪ್ರೀತಿ, ಯಾರಿಂದ ಎಷ್ಟು ಗಿಟ್ಟುತ್ತದೆ ಅಂತನ್ನುವ ಒಂದು ಪ್ರತಿಫಲಾಪೇಕ್ಷೆ ಇಟ್ಟುಕೊಂಡೇ ನಾವು ಪ್ರೀತಿಸೋದು. ಗಂಡ ಹೆಂಡತಿಯನ್ನು ಪ್ರೀತಿಸುವಾಗಲೂ ಅಷ್ಟೇ, ಹೆಂಡತಿ ಗಂಡನನ್ನು ಪ್ರೀತಿಸುವಾಗಲೂ ಅಷ್ಟೇ, ತಾಯಿ ಮಕ್ಕಳನ್ನು ಪ್ರೀತಿಸುವಾಗಲೂ ಅಷ್ಟೇ, ಮಕ್ಕಳು ತಂದೆಯನ್ನು ತಾಯಿಯನ್ನು ಪ್ರೀತಿಸುವಾಗಲೂ ಅಷ್ಟೇ. ಎಷ್ಟು ಸಿಕ್ಕಿತು ಅಂತ ಇದನ್ನು ಒಳಹೊಕ್ಕು ನೋಡಿದ್ರೆ ಗೊತ್ತಾಗಲ್ಲ. ಹೊರಗಡೆ ನೋಡಿದ್ರೆ ಒಂದ್ ಸ್ವಲ್ಪ ಪ್ರೀತಿ ಹಾಗೆ ಕಾಣುತ್ತದೆ. ಅದು ತೋರಾಣಿಕೆಯ ಪ್ರೀತಿಯಾದದ್ದರ ಪರಿಣಾಮವಾಗಿಯೇ ಇಂದಿನ ಜನ ಭಗವಂತನನ್ನು ಪ್ರೀತಿಸುವುದು ಹೇಗೆ ಅಂತನ್ನುವ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹೃತ್ಪೂರ್ವಕವಾಗಿ ಪ್ರೀತಿಗಾಗಿ ಪ್ರೀತಿಸತಕ್ಕಂತಹದ್ದು, ನಾನು ಪ್ರೀತಿಸುವುದರಿಂದ ಅಲ್ಲಿ ಪ್ರೀತಿ ಉಕ್ಕಿ ಹರಿತದೆ, ನಾನು ಪ್ರೀತಿಸುವುದರ ಮೂಲಕ ಅವರು ಸಂತೋಷ ಪಡ್ತಾರೆ, ಆ ಸಂತೋಷವನ್ನು ಕಂಡು ನಾನು ಇನ್ನಷ್ಟು ಪ್ರೀತಿಸುತ್ತೇನೆ, ನಾನು ಇನ್ನಷ್ಟು ಪ್ರೀತಿಸಿದಾಗ ಅವರು ಮತ್ತಷ್ಟು ಸಂತೋಷ ಪಡ್ತಾರೆ, ಆ ಸಂತೋಷ ಈ ಸಂತೋಷ ಸೇರಿ ಸಂತೋಷ ಏರ್ತಾ ಇರುತ್ತದೆ, ಇಂಥ ಒಂದು ಸೌಖ್ಯಕ್ಕಾಗಿ ನಾನು ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳ್ತಕ್ಕಂಥ ಈ ಒಂದು ಅತ್ಯಂತ ಸಂಸ್ಕರಣಗೊಂಡ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ನಮ್ಮ ರೀತಿಯಲ್ಲಿ ಬಂದಿದ್ದ ಪಕ್ಷದಲ್ಲಿ ಇನ್ಯಾವುದೇ ಬಗೆಯ ಕಪಟಾಚರಣೆಗೂ ಅವಕಾಶವಿಲ್ಲದೆ, ಬೇರೆ ಯಾವುದೇ ಇತರ ಭಾವನೆಗಳಿಗೂ ಅವಕಾಶ ಕೊಡದೆ ನಾನು ಮೆಚ್ಚಿದ್ದೇನೆ, ಆದ್ರಿಂದ ನಾನು ಪ್ರೀತಿಸ್ತಾ ಇದ್ದೇನೆ, ನನ್ನ ಗೌರವವನ್ನೆಲ್ಲ ಅಲ್ಲಿ ಸುರಿತಾ ಇದ್ದೇನೆ ಅಂತ ಹೇಳ್ತಕ್ಕಂಥ ಈ ಭಾವನೆಯಿಂದ ನಾವು ಹೋದ ಪಕ್ಷದಲ್ಲಿ, ಈ ಭಾವನೆಯನ್ನು ನಾವು ಬೆಳೆಸಿಕೊಂಡ ಪಕ್ಷದಲ್ಲಿ, ಆ ಭಾವನೆ ಅಂತ ಹೇಳತಕ್ಕಂಥದ್ದು ಏಕಾಕಾರ ವೃತ್ತಿಯಾಗಿ ಬೆಳೆದ ಪಕ್ಷದಲ್ಲಿ ಅದನ್ನೇ ಆ ಶರೀರ, ಗುರುವಿನ ಶರೀರ ಅಂತ ಹೇಳತಕ್ಕಂಥದ್ದು ಬಿದ್ದು ಹೋದಾಗ ತಕ್ಷಣ ಆ ಅನಿರ್ವಚನೀಯವಾದಂತಹ ದೃಷ್ಟಿಗೆ ಗೋಚರ ಇರತಕ್ಕಂತಹ ಪರಮಾತ್ಮನನ್ನು ಪ್ರೀತಿಸುವುದಕ್ಕೆ, ಅಲ್ಲಿ ನಮ್ಮ ಭಕ್ತಿ ಗೌರವವನ್ನು ಸುರಿಸುವುದಕ್ಕೆ ಸಹಾಯವಾಗ್ತದೆ ಅಷ್ಟೇ. ಆದ್ರಿಂದಲೇನೆ ಯಾರು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾರೋ ಅವರೇನಾದರೂ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸೋದಕ್ಕೆ ಶುರು ಮಾಡಿಬಿಟ್ರೆ ತಡ್ಕೊಳ್ಳೋಕೆ ಸಾಧ್ಯವಾಗುವುದಿಲ್ಲ ಅವರಿಗೆ. ಉದಾಹರಣೆಗೆ ಶ್ರೀರಾಮಕೃಷ್ಣ ಮುಂದೆ ಬರ್ತದೆ, ಅವರ ಜೀವನದಲ್ಲಿ ಆ ಶಿಷ್ಯರನ್ನೆಲ್ಲ ಪ್ರೀತಿಸತಕ್ಕಂತಹ ಬಗೆಯನ್ನು ನೋಡಬೇಕು. ಆ ಪ್ರೀತಿಯ ಆಕರ್ಷಣೆಗೆ ಕಟ್ಟು ಬಿದ್ದು ಇಂತಿಂತಹ ತಂದೆ ತಾಯಿಯನ್ನು ಕೂಡ ಬಿಟ್ಟು ಬಂದು ಅಲ್ಲೇ ಉಳ್ಕೊಂಡು ಬರೀ ಕೌಕಿನದಲ್ಲೇ ವಾಸವಾಗಿರತಕ್ಕಂತಹ ಒಂದು ಸಂದರ್ಭ ಬಂದ್ಬಿಟ್ಟಿತ್ತು ಅವರಿಗೆ. ಇವತ್ತು ಊಟಕ್ಕಿದ್ರು ನಾಳೆ ಇದೆಯೋ ಇಲ್ವೋ ಅಂತ ಹೇಳ್ತಕ್ಕಂತಹ ಒಂದು ಸಂದರ್ಭ, ಶ್ರೀರಾಮಕೃಷ್ಣ ಶರೀರವನ್ನು ಬಿಟ್ಟ ಮೇಲೆ ಅಂತ ಒಂದು ಸ್ಥಿತಿ ಬಂದ್ಬಿಟ್ಟಿತ್ತು ಅವರಿಗೆ. ಆ ಕಡೆ ಹೊಟ್ಟೆಗೂ ಸಾಕಷ್ಟು ಹಿಟ್ಟಿಲ್ಲ, ಈ ಕಡೆ ಮೈಗೂ ಸಾಕಷ್ಟು ಬಟ್ಟೆ ಇಲ್ಲ, ಒಂದೇ ಶರ್ಟ್ ಅನ್ನ ಎಲ್ಲರೂ ಕೂಡ ಮಾರ್ಕೆಟ್ಗೆ ಹೋಗಬೇಕಾಗಿದ್ರೆ ಅದು ಶರ್ಟ್ ಹಾಕೊಳ್ಳೋದು, ಮತ್ತೆ ತಕೊಂಡು ಬಂದು ವಾಪಸ್ ಇಡೋದು, ಆಮೇಲೆ ಇನ್ನೊಬ್ರು ಯಾರೋ ಹೋಗಬೇಕಾಗಿದ್ರೆ ಅದನ್ನ ಹಾಕೊಳ್ಳೋದು. ಈ ತರಹ ಜೀವನ ನಡೆಸಿದಂತಹ ಒಂದು ಶಕ್ತಿ ಆ ತರ ಜೀವನ ನಡೆಸೋದಕ್ಕೆ ಆ ಶಕ್ತಿ ಎಲ್ಲಿಂದ ಬಂತವರಿಗೆ ಶ್ರೀರಾಮಕೃಷ್ಣರು ತುರಿದಂತಹ ಪ್ರೀತಿ. ಶ್ರೀರಾಮಕೃಷ್ಣ ಶರೀರವನ್ನು ಬಿಟ್ಟ ಮೇಲೂ ಕೂಡ ಅವರ ಅವ್ಯಕ್ತ ರೂಪದ ಮೇಲೆ ಅವರೊಬ್ಬರು ಇದ್ರು, ಅವರೊಬ್ಬರು ಇದ್ರು, ಅವರು ಈಗಲೂ ಇದ್ದಾರೆ. ಅವರ ಪ್ರೀತಿಯ ಹೇಳ್ತಕ್ಕಂಥದ್ದು ಈಗಲೂ ಇದೆ, ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ. ಆಹ, ಎಂತಹ ಪ್ರೀತಿಯನ್ನು ಸುರಿದ್ರು ಅಂತ ಹೇಳ್ತಕ್ಕಂಥ ಈ ಒಂದು ಭಾವ, ಆ ಭಾವವನ್ನು ಆಶ್ರಯಿಸಿ ಅವರು ಜೀವನದಲ್ಲಿ ಎಂತಹ ಕಷ್ಟವನ್ನು ಕೂಡ ಅನುಭವಿಸೋದಕ್ಕೆ ಸಿದ್ಧರಾದರು. ಅಂತಹ ಪ್ರೀತಿಪಾತ್ರರಾದಂತಹ ತಂದೆ ತಾಯಿ ಇಷ್ಟ ಮಿತ್ರ ಬಂಧು ಬಳಗಿಯವರನ್ನೆಲ್ಲ ಬಿಟ್ಟು ಬರೋದಕ್ಕೆ ಸಾಧ್ಯ ಆಯಿತು. ಆ ಪ್ರೀತಿಯ ರುಚಿ ಹತ್ತಿದ್ರೆ ಮಾತ್ರ ತ್ಯಾಗ ಮಾಡೋದಕ್ಕೆ ಸಾಧ್ಯ. ಮತ್ತು ಅದೇ ಬಗೆಯ ಪ್ರೀತಿಯನ್ನು ಭಗವಂತನಿಗೆ ಕೊಟ್ಟಾಗ ಮಾತ್ರ ಆ ಭಗವಂತನನ್ನು ಹಾಗೆಯೇ ಆಕರ್ಷಿಸುವುದಕ್ಕೆ ಸಾಧ್ಯ. ಸರ್ವಸಂಗ ಪರಿತ್ಯಾಗ ಯಾತಕ್ಕೆ ಮಾಡಬೇಕು, ಮನೆಯಲ್ಲೇ ಇದ್ಕೊಂಡು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಕ್ಕಂಥ ಮಾತನ್ನ ಯಾರ್ಯಾರು ತ್ಯಾಗ ಮಾಡೋದಕ್ಕೆ ಬರ್ತಾರೋ ಅವ್ರ ಮುಂದೆ ಒಡ್ಬಿಡ್ತಾರೆ ಈ ತಂದೆ ತಾಯಿಗಳು ಬಂದು ಬೆಳಗ್ದವರು ಕೂಡ. ಭಗವಂತ ಎಲ್ಲೆಲ್ಲೂ ಇದ್ದಾನೆ, ಆದ್ರಿಂದ ನೀವು ಸರ್ವಸಂಗ ಪರಿತ್ಯಾಗವನ್ನೇ ಮಾಡಬೇಕೇ, ಸನ್ಯಾಸಿ ಆದ್ರೆ ಮಾತ್ರವೇ ಸಾಕ್ಷಾತ್ಕಾರ ಕೊಡೋದೆ, ಹಾಗಾದ್ರೆ ಗೃಹಸ್ಥರಿಗೆಲ್ಲ ದೇವರಿಗೂ ಸಿಗೋದೇ ಇಲ್ವೇ? ಗೃಹಸ್ಥರಿಗೂ ಸಿಗ್ತಾರೆ ಅಂತ ಹೇಳಬೇಕಾಗತ್ತೆ. ಎಷ್ಟು ಜನ ಗೃಹಸ್ಥರಾಗಿ ಇದ್ಕೊಂಡೇ ದೇವರನ್ನ ಕರೆದು ಮನೆಯಲ್ಲಿ ಕಟ್ಟಿ ಹಾಕಿದ್ದಾರೆ, ಒಬ್ಬರನ್ನಾದರೂ ತೋರಿಸಿ ಹೋಗ್ಲಿ. ಸನ್ಯಾಸಿಗಳಾದವರೆಲ್ಲ ತಗೊಂಡಿದ್ದಾರೋ, ಆದ್ರೆ ಸರ್ವಸಂಗ ಪರಿತ್ಯಾಗ ಮಾಡಿ ಬಂದಂತ ಆ ಒಂದು ರಭಸ ಇದೆಯಲ್ಲ, ರಭಸ, ಆ ರಭಸಕ್ಕೆ ದೇವರು ಎಷ್ಟೋ ಸರ್ತಿ ಅಲುಗಾಡ್ತಾ ಇರ್ತಾನೆ. ಸನ್ಯಾಸಿಗಳು ಅವ್ರು ನೋಡಿದ್ರೆ ನಿಮ್ಗೆ ಹಾಗೆ ಅನಿಸೋದಿಲ್ಲ, ಯಾಕೆಂದ್ರೆ ಏನೇನೋ ಒಂಥರ ಇರ್ತಾರ ಅವರು ಪಾಡಿ, ಏನು ಶೋಚಿ ಇಲ್ಲ, ಏನು ಟಾಕು ಟೀಕೆ ಏನು ಹೌದು ಇಲ್ಲ. ಬಹುಶಃ ಆ ತರಹ ಮಾಡ್ಕೊಂಡಿರ್ತಕ್ಕಂತಹ ಸನ್ಯಾಸಿಗಳು ಅದಕ್ಕೆ ಜನರೆಲ್ಲ ಮುತ್ತಿಗೆ ಹಾಕ್ತಾರೆ, ದೇವರು ಮುತ್ತಿಗೆ ಹಾಕೋದಿಲ್ಲ ಅಲ್ಲಿ. ಸರ್ವಸಂಗ ಪರಿತ್ಯಾಗ ಅಂತ ಹೇಳ್ತಕ್ಕಂತಹ ಅದರ ಮಾಡೋದ್ರ ಹಿನ್ನೆಲೆಯಲ್ಲಿ ಇರತಕ್ಕಂತಹ ಭಾವ ಏನು, ತ್ಯಾಗ ಮಾಡುವುದೇ ಅಲ್ಲಿರತಕ್ಕಂತಹ ಮುಖ್ಯವಾದ ಮಾತಲ್ಲ ಅಲ್ಲಿ. ಹೇ ಭಗವಂತ ನೋಡು, ನಿನಗಾಗಿ ಎಲ್ಲೋನು ಬಿಟ್ಟು ಬಂದಿದ್ದೇನೆ ಅಂತನೋ ಭಾವ ಅದು. ರಾಮಕೃಷ್ಣ ಆಶ್ರಮದಲ್ಲಿ ನಾವಿಲ್ಲಿ ಸನ್ಯಾಸಿಗಳಾಗಿ ಬೇಕಾದಷ್ಟು ಅನುಕೂಲವಾಗಿದ್ದೇವೆ. ಎಂತೆಂತ ಕಟ್ಟಡಗಳು, ನೀವಿರತಕ್ಕಂಥ ಎಂಬಲ್ಲಿ ಎಷ್ಟೋ ಜನ ಅನುಕೂಲಸ್ಥರು ಅಂತನೋ ಅವರು ಕೂಡ ಮನೆಯಲ್ಲಿ ಒಂದ್ ನಾಲ್ಕು ಜನ ಅತಿಥಿಗಳು ಬಂದ್ರು ಉಳ್ಕೊಳ್ಳೋಕೆ ಜಾಗ ಇಲ್ಲ, ಎಲ್ಲಿ ಮಳ್ಕೊಳ್ಳೋಣ ರಾತ್ರಿ ಅಂತ ಹೇಳಿ ಕಾಡ್ಬೇಕಾಗತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನೀವಿದ್ರೆ ನಾವಿಲ್ಲಿ ಮೂರು ರೂಮ್ಗಳಲ್ಲಿ ನಾವು ಮಲ್ಕೊಳ್ಬಹುದು ಸಾಧ್ಯವಿದ್ರೆ. ಕಾಲ ಕೂಟ, ಆ ಹಾಲ್ನವನೋ ಕೊಟ್ಟನೋ ಇಲ್ವೋ, ಸೀಮೆ ಎಣ್ಣೆ ಬಂತೋ ಇಲ್ವೋ, ಈ ತರದ ಯಾವುದೇ ತಕರಾರು ಇಲ್ಲದೇನೆ ಕಾಲ ಕಾಲಕ್ಕೆ ಊಟ, ಕಾಲ ಕಾಲಕ್ಕೆ ತಿಂಡಿ, ಇದಕ್ಕಿಂತ ಭೋಗ ಇನ್ಯಾವುದಿದೆ? ಆದರೂ ನಿಮ್ದನ್ನು ತ್ಯಾಗ ಅಂತ ನೀವು ಹೇಗೆ ಹೇಳ್ತೀರಿ, ನಿಮ್ಗೇನ್ ಧೈರ್ಯ ಅಂತ ನೀವೆಲ್ಲ ಕೇಳ್ಬಹುದು. ಅದಕ್ಕೇನು ಏನೇ ಬೇರೆ ಉತ್ತರವೇ ಇಲ್ಲ, ನೀವೆಲ್ಲ ಬನ್ನಿ ಅಂತ. ಇದು ಬಹಳ ಸುಲಭವಾದ ಯೋಗ ಮತ್ತು ಸುಲಭವಾದ ತ್ಯಾಗ, ಭೋಗ ಸಮೇತವಾದಂತಹ ಯೋಗ. ಬನ್ನಿ ಹೋಗ್ಲಿ, ನಿಮಗ್ಯಾದ್ರೂ ಸೇರಿಸಿಕೊಳ್ಳೋದಕ್ಕೆ ಸೇರಿಸ್ಕೊಳ್ಳೋದಿಲ್ಲ, ವಯಸ್ಸಾದ ಮೇಲೆ 30 ದಾಟಿದ ಮೇಲೆ ಯಾರನ್ನ ಸೇರಿಸ್ಕೊಳ್ಳೋದಿಲ್ಲ. ಹೋಗ್ಲಿ, ನಿಮ್ಮ ಮಕ್ಕಳನ್ನಾದ್ರೂ ಕರೆಸಿ, ಅವ್ರಿಗೆ ಬೇರೆ ಕಡೆಯಲ್ಲಿ ಉದ್ಯೋಗ ಬೇರೆ ಸಿಗೋದಿಲ್ಲ, ಕಷ್ಟ ಇದೆ, ಅವ್ರನ್ನಾದ್ರೂ ಕಳಿಸಿ. ವಿದ್ಯಾಭ್ಯಾಸ ಪೂರ್ತಿ ಮುಗಿದ ಮೇಲೆ ಹೋಗಪ್ಪ ರಾಮಕೃಷ್ಣ ಆಶ್ರಮದಲ್ಲಿ, ಹಾಯಾಗಿದ್ಬಿಡು. ಎಲ್ಲಾಗತ್ತೆ ಹಾಯಾಗಿರೋದಕ್ಕೆ, ಒಳಗಡೆ ರಾಗ ಹೋಯ್ ಹೋಯ್ ಅಂತ ಹೇಳ್ತದೆ ನೋಡಿದ್ವಿ, ಅಲ್ಲೆಲ್ಲ ಹೋಗೋಣ, ಏನೇನೋ ಅನುಭವಿಸೋಣ, ಏನೇನೋ ಇದೆ ಜಗತ್ತಿನಲ್ಲಿ ಮಜಾ, ಎಳೆದಾಕ್ಬಿಡ್ತದೆ ಅದು. ಒಳಗಡೆಯ ಭಾವಗಳು ಎದ್ದಾಗ ಮನುಷ್ಯ ಈ ಎಲ್ಲ ಅನುಕೂಲತೆಗಳನ್ನು, ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಇಷ್ಟು ಅನುಕೂಲವಾಗಿದ್ದರೂ ಕೂಡ ನಾಳೆ ದಿವಸ ಉದಾಹರಣೆಗೆ ಇಲ್ಲಿ ಒಬ್ರು ಸ್ವಾಮಿ ಅಭಿರಾಮಾನಂದಜಿ ಅಂತ ಬಹಳ ವರ್ಷಗಳಿಂದ ಇದ್ರು. ಸೊ ನಾಳೆನೆ ನೀನು ತಕ್ಷಣ ಸಿಂಗಪುರಕ್ಕೆ ಹೋಗು ಅಂತ ಕಾಗದ ಬಂತು, ಹೋಗಬೇಕಾಯ್ತು. ಇಲ್ಲಿ ಯಾವ ಅನುಕೂಲತೆ, ಏನು ಅನುಕೂಲತೆ, ಏನು ಎಷ್ಟು ಚೆನ್ನಾಗಿತ್ತು, ಹೊಂದಿಕೆ ಆಗಿತ್ತು, ಹವಾಮಾನ ಬಹಳ ಚೆನ್ನಾಗಿದೆ, ಏನು ಪ್ರತಿಯಾಗಿ ಹೇಳುವ ಹಾಗೆ ಇಲ್ಲ, ಹೊರಟು ಬಿಡೋದೇ ಕೆಲಸ. ಸ್ವಾಮಿ ತ್ಯಾಗೀಶಾನಂದಜಿ ತ್ಯಾಗೀಶಾನಂದಜಿ ಅಂತ ಸ್ವಾಮಿ ಯತೀಶ್ವಾಮಿಗಿಂತ ಹಿಂದಿನ ಅಧ್ಯಕ್ಷರು ಈ ಮಠದಲ್ಲಿ ಅಧ್ಯಕ್ಷರಾಗಿದ್ದರು ಬಹಳ ವರ್ಷ. ಅವ್ರನ್ನ ಒಬ್ರು ಭಕ್ತರು ಕೇಳಿದ್ರು, ಸ್ವಾಮೀಜಿ ನೀವು ಸನ್ಯಾಸಿಗಳು ಅಂತ ಹೇಳ್ತೀರಿ, ಆದರೆ ಎಲ್ಲ ಕೆಲಸ ಕಾರ್ಯಗಳನ್ನೂ ಮಾಡ್ತಾ ಇದ್ದೀರಿ, ಹಸುಗಳು ಬೇರೆ ಇದ್ವು ಆಗಿನ ಕಾಲದಲ್ಲಿ, ನಮ್ಮ ಸಂಸಾರ ತಾಪತ್ರಯ ಏನೇನಿದೆಯೋ ಅದು ನಿಮಗೂ ಕೂಡ ಇರುವ ಹಾಗೆ ನಮಗೆ ಕಂಡು ಬರ್ತಾ ಇದೆ, ನೀವು ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಇಂತ ಹೆಚ್ಚು ಕಡಿಮೆ ಅಂತ ಇತ್ಯಾದಿ ಏನು ಕಂಡು ಬರುವುದಿಲ್ಲ, ನಮಗೂ ನಿಮಗೆ ಏನು ವ್ಯತ್ಯಾಸ, ನಮ್ಗೆ ಏನೇನು ತಾಪತ್ರಯ ಇದೆಯೋ ನಿಮಗೂ ಅದೇ ತಾಪತ್ರಯ ಎಲ್ಲ ಇದೆ, ಹಾಗಿರುವಾಗ ಏನು ವ್ಯತ್ಯಾಸ ಅಂತ ಕೇಳಿದಾಗ ಆ ಸ್ವಾಮಿಗಳು ಹೇಳಿದ್ರಂತೆ, ವ್ಯತ್ಯಾಸ ಇಷ್ಟೇ ಅಂತ ಹೇಳ್ತಾ ಎದ್ದು ನಿಂತು ಈ ಪುಟ್ಟ ಪಂಚೆನ ಹೀಗೆ ಕೊಡುವುಕೊಂಡು ನೋಡಿ, ಅಲ್ಲಿಂದ ಏನಾದರೂ ವರ್ಗಾವಣೆಯ ಆಜ್ಞಾಪತ್ರ ಟ್ರಾನ್ಸ್ಫರ್ ಆರ್ಡರ್ ಬಂತು ಅಂತ ಹೇಳಿದ್ರೆ ನೋಡಿ ಈಗ ಹೊರಟ್ಬಿಡ್ತೀವಿ, ಇದನ್ನೆಲ್ಲ ಒದರ್ಕೊಂಡು ಇಲ್ಲಿರತಕ್ಕಂಥ ಧೂಳನ್ನು ಕೂಡ ಇಲ್ಲೇ ಒದರ್ಬಿಟ್ಟು ಹೊರಟೋಗ್ಬಿಡ್ತೀವಿ, ನಿಮ್ ಕೈಲ ಸಾಧ್ಯವೋ ಅಂತ ಕೇಳಿದ್ರಂತೆ ಇವರು. ಆದ್ರೆ ಈಗ ಆ ಮಾತು ನಡೆಯಲಿಲ್ಲ, ಎಷ್ಟೋ ಜನ ವರ್ಗಾವಣೆ ಆಗ್ತಾ ಇರ್ತವರಿಗೆ ಉದ್ಯೋಗಸ್ಥರು, ಇವತ್ತು ಈ ಊರು ನಾಳೆ ಇನ್ನೊಂದು ಊರು ನಾಳೆಗೆ ಮತ್ತೊಂದು ಊರು, ಹಾಗಿರುವಾಗ ಈ ಸನ್ಯಾಸಿಗಳಿಗಿಂತ ಹೆಚ್ಚೆ ಆಯ್ತಲ್ಲ ಅವರು. ಆದ್ರೆ ಸ್ವಾರಸ್ಯ ಇಷ್ಟೇ, ಅವ್ರು ಹೋಗುವಾಗ ಅವ್ರ ಬೆನ್ನ ಮೇಲೆ ಸಾಮಾನು ಇರುತ್ತೆ ನೋಡಿ, ಎಲ್ಲೋದ್ರೂ ಅವ್ರು ಹೊತ್ಕೊಂಡೇ ಹೋಗೋದವರು, ಬಿಟ್ಟು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅವ್ರ ಕೈಲಿ. ಆದ್ರಿಂದ ಆ ವ್ಯತ್ಯಾಸ ಹಾಗೇ ಇರುತ್ತೆ. ಹೀಗೆ ಈ ಪ್ರಪಂಚದಲ್ಲಿ ಯಾವ್ಯಾವ ಒಂದು ಭೋಗ ವಸ್ತು ಅಂತ ಹೇಳ್ತಕ್ಕಂಥದ್ದಿದೆಯೋ, ಯಾವ್ಯಾವ ಆಕರ್ಷಣೀಯ ವಸ್ತುಗಳು ಅಂತ ಹೇಳ್ತಕ್ಕಂಥದ್ದಿದೆಯೋ, ಯಾವ್ಯಾವ ಮೋಹಕವಾದಂಥ ವಸ್ತುಗಳು ಅಂತ ಇದೆಯೋ, ಅವುಗಳನ್ನೆಲ್ಲ ಬಿಟ್ಟು ಹೇ ಭಗವಂತ ನಿನಗಾಗಿ ನಾನಿದ್ದೇನೆ ಇಗೋ ಬಂದೆ ಅಂತನ್ನುವ ಈ ಒಂದು ಭಾವವನ್ನ ಬಲಪಡಿಸಿಕೊಳ್ಬೇಕು. ಈ ಭಾವವನ್ನ ಬಲಪಡಿಸಿಕೊಳ್ಬೇಕು ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ. ಇದನ್ನು ನಾನು ಸ್ವಲ್ಪ ವಿವರಿಸಬೇಕಾಗುತ್ತೆ. ಯಾವಾಗ ನಾವು ನಮ್ಮ ಕುಟುಂಬದಲ್ಲಿ ಇದ್ರೂ ಕೂಡ ಶ್ರೀರಾಮಕೃಷ್ಣೇ ಹೇಳಿದಂತೆ ಅಂತರಂಗದಲ್ಲಿ ವೈರಾಗ್ಯವನ್ನ ಬೆಳೆಸಿಕೊಂಡು ಭಗವಂತನೊಂದಿಗೆ ಅನುರಾಗವನ್ನ ದೃಢಪಡಿಸಿಕೊಂಡಾಗ ಯಾವ ಒಂದು ಮಾನಸಿಕ ಸ್ಥಿತಿ ಇರ್ತದೆ ನಮ್ಮಲ್ಲಿ ಅಂತಂದ್ರೆ, ಲಾಭವಾಗಬಹುದು, ನಷ್ಟವಾಗಬಹುದು, ಮಾನವಾಗಬಹುದು, ಅವಮಾನವಾಗಬಹುದು, ಮರಣವಾಗಬಹುದು, ಏನೇ ಆದರೂ ಕೂಡ ನೀವು ತಬ್ಬಿಬ್ಬಾಗೋದಿಲ್ಲ, ಸ್ವಲ್ಪ ದುಃಖ ಪಡಿ. ಇದು ಇನ್ನೊಂದು ವಿಚಾರ. ಹಾಗಾದ್ರೆ ನೀವು ಕಲ್ಲು ಹೃದಯ ಮಾಡಿಕೊಂಡಿರಬೇಕೇ ವೈರಾಗ್ಯದ ಹೆಸರಿನಲ್ಲಿ? ಬೇಡ ಬೇಡ, ಸ್ವಲ್ಪ ದುಃಖವಾಗುತ್ತದೆ, ಕಣ್ಣೀರು ಒರೆಸಿಕೊಳ್ಳಿ, ಆದರೆ ಶೋಕ ವಿಹ್ವಲರಾಗಬಾರದು. ಜೀವನದಲ್ಲಿ ಹೇಗೆ ಬಂತು ಹಾಗೆ ಇದ್ದುಕೊಂಡು ಹೇ ಭಗವಂತ ಅದು ಹೇಗೆ ಬೇಕಾದರೂ ಇದ್ದುಕೊಳ್ಳಿ, ನಾನು ಮಾತ್ರ ನಿನ್ನನ್ನು ಪ್ರೀತಿಸ್ತಾ ಇರ್ತೇನೆ. ಇದು ಯಾವಾಗ ಅಲ್ಲಿಲ್ವೋ ಆಗ ನಮ್ಮ ಹೃದಯದಲ್ಲಿ ಮೋಹ ಇನ್ನೂ ಅಂಟ್ಕೊಂಡಿದೆ ಅಂತ ಅರ್ಥ. ಹಲವಾರು ಸರ್ತಿ ನಾನು ಇಲ್ಲೇ ಹೇಳಿದ್ದೆ, ಕೆಲವರು ಯುವಕರು ತ್ಯಾಗ ಮಾಡಿ ಬಂದ್ಬಿಡ್ತಾರೆ, ತ್ಯಾಗ ಮಾಡ್ತೇನೆ ಅಂತ ಬರ್ತಾರೆ, ಆದರೆ ಕಾರಣಾಂತರಗಳಿಂದ ಅವರು ತ್ಯಾಗ ಮಾಡೋಕ್ಕಾಗುವುದಿಲ್ಲ. ಉದಾಹರಣೆಗೆ ಒಂದು ಕಾರಣ ಕೊಡೋದಿದ್ರೆ, ಅವರಿಗೆ ಸಾಕಷ್ಟು ಕ್ವಾಲಿಫಿಕೇಶನ್ ಇರುವುದಿಲ್ಲ, ಬಿಎಸ್ಸಿ ಅರ್ಧ ಮುಗಿಸ್ಬಿಟ್ಟು ಬಂದ್ಬಿಟ್ಟಿರ್ತಾನೆ. ಯಾವಾಗ ಅಲ್ಲಿ ಅರ್ಧ ಆಯ್ತೋ ಇಲ್ಲೂ ಅರ್ಧ ಅಂತೇ ಅರ್ಥ. ಆದ್ರಿಂದ ನಾವು ಅಂಥವ್ರನ್ನ ಸಾಧ್ಯವಾದಷ್ಟು ಹೊರಗಡೆ ಕಳಿಸಿ ಪೂರ್ತಿ ಮಾಡ್ಕೊಂಡು ಬಾ ಅದನ್ನ, ಆಮೇಲೆ ನಾವು ಇಲ್ಲಿ ಪೂರ್ತಿ ತಗೊಳ್ತೀವಿ ಅಂತ. ಅಂತಹ ಸಂದರ್ಭದಲ್ಲಿ ಅವನು ಹೋಗ್ತಾನೆ, ಆಮೇಲೆ ಅವನು ಆಶ್ರಮ ಸೇರ್ತಕ್ಕಂಥದ್ದನ್ನ ಆ ಭಾವನೆಯನ್ನು ಬದಲಾಯಿಸ್ಬಿಡ್ತಾನೆ, ಇಲ್ಲೇ ಹೇಗೋ ಇರಬಹುದು ಅಂತ ಅನಿಸ್ಬಿಡುತ್ತೆ ಅವನಿಗೆ. ಅಥವಾ ಸನ್ಯಾಸಿ ಆಗಲೇಬೇಕು, ಸೇರ್ಕೊಳ್ಳೋದಕ್ಕೆ ಅವಕಾಶ ಆಗಲಿಲ್ಲ, ಅಂತನ್ನುವ ಸ್ಥಿತಿ ಇರ್ತದೆ. ಆಗ ನಾನು ಅವನಿಗೊಂದು ಮಾತು ಹೇಳ್ತೇನೆ, ನೀನು ಹೊರಗಡೆನೆ ಇರು, ಸಂಪಾದನೆ ಮಾಡು, ನಿನ್ನ ಜೀವನವನ್ನು ನೀನು ನೋಡ್ಕೋ, ಸಾಧನೆಯಲ್ಲಿ ಮಗ್ನನಾಗು, ಕೆಲಸದ ವೇಳೆಯಲ್ಲಿ ಬಿಟ್ಟು ಬಾಕಿ ಉಳು ಸಂದರ್ಭದಲ್ಲಿ ಆಶ್ರಮಕ್ಕೆ ಬಂದ್ಬಿಡು, ಇಲ್ಲಿ ಸೇವಾ ಕಾರ್ಯದಲ್ಲಿ ನಿರತನಾಗಿರು ಅಂತ ಹೇಳ್ತಾ, ಅವನಿಗೇನಾದರೂ ಒಂದು 3,000 ರೂಪಾಯಿ ಸಂಬಳ ಇರತಕ್ಕಂತ ಒಬ್ಬ ಯುವಕನಾಗಿದ್ದ ಪಕ್ಷದಲ್ಲಿ ಅವನಿಗೆ ಹೇಳ್ತೀನಿ ನಾನು, ಇನ್ಮೇಲೆ ನೀನು ಹೇಗಿದ್ರು ಸನ್ಯಾಸಿಯಾಗ್ತಿ ಅಂತ ಬಂದವನು, ಕಾರಣಾಂತರಗಳಿಂದ ನೀನು ಇಲ್ಲಿ ಸೇರ್ಕೊಳ್ಳೋಕೆ ಆಗಲಿಲ್ಲ, ಚಿಂತೆ ಇದೆ, ಈಗಲೂ ಕೂಡ ಸನ್ಯಾಸಿಯಂತೆ ಇರು, ಆದರೆ ನಿನ್ನ 2,500 ರೂಪಾಯಿನ ಆಶ್ರಮಕ್ಕೆ ಕೊಟ್ಬಿಡು, ಯಾಕಂದ್ರೆ ನೀನು ಹೇಗಿದ್ರು ಸನ್ಯಾಸಿ ತಾನೆ, ನಿನಗಿನ ಹಣ ಯಾತಕ್ಕೆ, ಆದರೆ ನಿನ್ನ ಜೀವನಕ್ಕೆ ಬೇಕಾಗುತ್ತೆ, ಒಂದು 500 ರೂಪಾಯಿ ನೀನು ಇಟ್ಕೊ, ನಮ್ಮ ಆಶ್ರಮದ ಪ್ರತಿನಿಧಿಯಾಗಿ ಹೊರಗಡೆ ಇರಿ, ಇಲ್ಲಿದ್ರೂ ಕೂಡ ಕೆಲಸ ಮಾಡಲೇಬೇಕು, ಒಂದು ಬುಕ್ ಸ್ಟಾಲ್ನಲ್ಲಿ ಇಲ್ಲಿದ್ರೆ ತೋಟದಲ್ಲಿ ಇಲ್ಲಿ ಅಡುಗೆ ಮನೆಯಲ್ಲಿ ಎಲ್ಲರೂ ಒಂದು ಕಡೆ ಕೆಲಸ ಮಾಡಲೇಬೇಕಾಗುತ್ತೆ, ಆ ಕೆಲಸವನ್ನು ನೀನು ಅಲ್ಲಿ ಮಾಡು, ಮಾಡಿದ್ದಕ್ಕೊಂದು ಸಂಬಳ ಅಂತ ಬರುತ್ತೆ, ನೀನು ಹೇಗಿದ್ರು ಸನ್ಯಾಸಿ ಆದರೆ ನಿನಗೆ ಹಣ ಬೇಡ, ಆದ್ರಿಂದ ಈ ಆಫೀಸಿಗೆ ಕೊಟ್ಬಿಡು, ನೀನು ಯಾವಾಗಲೂ ಸನ್ಯಾಸಿಯಾಗೇ ಇರು ಮತ್ತು ಯಾವಾಗಲೂ ನಮ್ಮ ಜೊತೆಲೇ ಇರು. ಸ್ವಾರಸ್ಯ ಏನು ಅಂದ್ರೆ ಆಮೇಲೆ ಒಂದು 5 ರೂಪಾಯಿಯನ್ನು ಕೂಡ ಅವನು ಕಾಣಿಕೆ ಹಾಕೋದಿಲ್ಲ. ತ್ಯಾಗ ಅದು ಒಳಗಡೆಯಿಂದ ಬರಬೇಕದು. ಇತ್ತು ಅಂದ್ರೆ ಅದು ಇದೆ ಅಂತ ಅರ್ಥ, ಇತ್ತು ಅಂದ್ರೆ ಇತ್ತು ಅದಲ್ಲ, ಯಾವಾಗಲೂ ಇದೆ, ಇಲ್ಲ ಅಂದ್ರೆ ಅದು ಯಾವಾಗಲೂ ಇಲ್ಲ. ಆದರೆ ಅರ್ಧಂಬರ್ಧ ಅಂತ ಹೇಳ್ತಕ್ಕಂಥ ಸ್ಥಿತಿ ಕೂಡ ಇದೆ. ಇದನ್ನೆಲ್ಲ ಸಾಂದರ್ಭಿಕವಾಗಿ ನಾನು ಹೇಳ್ತಾ ಇದ್ದೇನೆ, ಅರ್ಧಂಬರ್ಧ ಅಂತ ಹೇಳ್ತಕ್ಕಂಥದ್ದು ಇದೆ. ಪ್ರಯೋಗ ಮಾಡ್ತಾ ಇರ್ತಾರೆ, ಇಡೀ ಜೀವನವೇ ಒಂದು ಪ್ರಯೋಗ. ತ್ಯಾಗಕ್ಕೂ ಕೂಡ ಒಂದು ತಯಾರಿ ಅಂತ ಆಗಬೇಕಾಗ್ತದೆ. ಎಷ್ಟು ಶಾಶ್ವತ ಯಾವುದು, ಎಷ್ಟು ಶಾಶ್ವತ ಅಂತನ್ನುವ ಆಲೋಚನೆ ಮಾಡಿ ಮಾಡಿ ಮಾಡಿ ಮಾಡಿ ಜೀವಿ, ಆಮೇಲೆ ಅವನು ಎಲ್ಲವನ್ನು ಬಿಡುವುದಕ್ಕೆ ಸಮರ್ಥನಾಗ್ತಾನೆ. ಇರಲಿ, ಆ ವಿಷಯ ಆಗಿರಲಿ, ಈ ಒಂದು ಮಹಾತ್ಯಾಗದ ಮೂಲಕ ನಾವು ಭಗವಂತನನ್ನು ಪ್ರೀತಿಸ್ತೇವೆ, ಅಥವಾ ಭಗವಂತನನ್ನ ಸಂಪೂರ್ಣವಾಗಿ ಪ್ರೀತಿಸುವ ಸಂದರ್ಭದಲ್ಲಿ ನಮ್ಮ ಒಳಗಡೆ ಇರುವಂತಹ ಎಲ್ಲ ಸಣ್ಣ ಪುಟ್ಟ ಮೋಹಗಳು ಕೂಡ ಬಲಿಯಾಗಿಬಿಡುತ್ತವೆ. ಸಣ್ಣ ಪುಟ್ಟ ಮೋಹಗಳೆಲ್ಲ ಬಲಿಯಾದ ಮಾತ್ರಕ್ಕೆ ನಾವು ಶುಷ್ಕ ಹೃದಯಗಳಾಗುತ್ತೇವೆ ಅಂತ ಖಂಡಿತ ಭಾವಿಸಬೇಕಾಗಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ, ಆನಂದ ಸಾಗರ, ಅಮೃತ ಸಾಗರ, ಸುಧಾ ಸಾಗರ ಅಂತ ಶ್ರೀರಾಮಕೃಷ್ಣರು ಇಲ್ಲಿ ಕರೆದಿದ್ದಾರೆ ಮತ್ತು ಅವರು ಅದು ಕೂಡ ಅನುಭವಿಸಿದ್ದಾರೆ. ವೇದದಲ್ಲೂ ಕೂಡ ಮಾತನ್ನು ಇದೆ ಮತ್ತು ನಾರದ ಭಕ್ತಿ ಸೂತ್ರವೇ ಆಗಲಿ ಯಾವುದೇ ಶಾಸ್ತ್ರದಲ್ಲೂ ಕೂಡ ಅದೇ ಮಾತೆ ಇದೆ. ಆದ್ರಿಂದ ಆನಂದ ಸ್ವರೂಪಿಯಾದಂತಹ ಅಮೃತ ಸ್ವರೂಪಿಯಾದ ಪರಮಾತ್ಮನನ್ನು ಯಾರು ಧ್ಯಾನ ಮಾಡಿರ್ತಾನೋ ಅವನು ಎಂದಿಗೂ ಕೂಡ ಶುಷ್ಕ ಹೃದಯ ಆಗೋದಕ್ಕೂ ಸಾಧ್ಯವೇ ಇಲ್ಲ. ಈ ಮಾತು ನೆನಪಿಟ್ಕೊಂಡಿರ್ಬೇಕು. ಸನ್ಯಾಸಿ ಶುಷ್ಕ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಕೇಳೋದಕ್ಕೋದ್ರೆ ಸನ್ಯಾಸಿಗಿಂತ ದೊಡ್ಡ ರಸಿಕ, ಸನ್ಯಾಸಿಗಿಂತ ದೊಡ್ಡ ಪ್ರೇಮಿ ಇನ್ಯಾರು ಇರೋದಕ್ಕೆ ಸಾಧ್ಯವೇ ಇಲ್ಲ. ನಿಜವಾದ ಪ್ರೇಮ ಅಲ್ಲಿ ಕಂಡು ಬರ್ತದೆ. ಒಮ್ಮತದ ಪ್ರೇಮ, ಒಮ್ಮುಖದ ಪ್ರೇಮ, ಅಲ್ಲಿ ಎರಡು ಮುಖ ಇಲ್ಲವೇ ಇಲ್ಲ. ಒಂದು ಸಲ ಸ್ವೀಕಾರ ಮಾಡ್ತು ಅಂತ ಹೇಳಿದ್ರೆ ಸ್ವೀಕಾರ ಮಾಡೇ ಬಿಡ್ತು. ಆದ್ರಿಂದ ಅಸಾಧ್ಯವಾದಷ್ಟು ಈ ಸನ್ಯಾಸಿ ದೇವರ ಕಡೆಗೆ ಗಮನ ಕೊಡ್ತಾ ಇರ್ತಾನೆ. ಯಾತಕ್ಕೆ ಅಂತಂದ್ರೆ ಅವನ ಆ ಪ್ರೀತಿಯ ಪ್ರಾಮಾಣಿಕ ಭಾವವನ್ನು ಸ್ವೀಕರಿಸುವುದಕ್ಕೆ ಪರಮಾತ್ಮನಿಂದ ಮಾತ್ರವೇ ಸಾಧ್ಯ, ಮನುಷ್ಯರಿಂದ ಸಾಧ್ಯ ಇಲ್ಲ. ಮನುಷ್ಯರನ್ನ ಇವನೇನಾದರೂ ಸನ್ಯಾಸಿ ನಂಬಿಕೊಂಡು ಬಿಡ್ತು ಅಂತ ಹೇಳಿದ್ರೆ ಅವನು ಕೆಲಸಕ್ಕೆ ಪಾಠ ಕರೆಯೋದು ಇರುತ್ತದೆ. ಅಂದ್ರೇನು, ಅವರು ಚಕ್ಕರ್ ಕೊಟ್ಬಿಟ್ಟಿರ್ತಾರೆ, ಅಯ್ಯೋ ಇವ್ರು ಯಾತಕ್ಕೆ ಈ ತರ ಮಾಡಿದ್ರು ಅಂತ ಸನ್ಯಾಸಿ ಬೆರಗಾಗ್ತಕ್ಕಂಥದ್ದು ಕೂಡ ಉಂಟು. ಸನ್ಯಾಸಿ ಆದ್ಮೇಲೂ ಕೂಡ ಕೆಲವು ಸತಿ ಪಾಠ ಕರೆಯುವಂತಹ ಸಂದರ್ಭ ಬರುತ್ತದೆ, ಇಲ್ಲ ಅಂತಲ್ಲ. ಆದರೆ ಆ ಒಂದು ಪರಮ ಪ್ರೇಮದ ರಭಸವನ್ನ ಪರಮಾತ್ಮನ ಕಡೆಗೆ ಮಾತ್ರ ಹರಿಸಿ ಧನ್ಯತಾ ಭಾವವನ್ನು ಅನುಭವಿಸ್ತಾನವನು. ಇಂಥ ಒಂದು ಸಂದರ್ಭ ಬಂದಾಗ ಏನಾಗ್ತದೆ, ನನಗೇಕೆ ಮತ್ತೆ ಜಪ ತಪ ಹೋಮ ಹವನಾದಿ ಕರ್ಮಗಳ ರಗಳೇ, ಕರ್ಮಗಳ ರಗಳೇ, ಕರ್ಮಗಳ ರಗಳೇ, ಭಾವೋ ಭಾವುಕನ ಭಾವದೊಲು ಅವನವನವನವೋ ಭಾವುಕನ ಭಾವದೊಲು ಅವನವನ ಮನವೋ ಆವನ ವಿಗನುಸಾರ ಅವನು ಪಡೆಯುವ ಫಲವು ಭಾವುಕನ ಭಾವದೊಲು ಅವನವನ ಮನವೋ ಭಾವುಕನ ಭಾವದೊಲು ಶ್ರದ್ಧೆಯೆಲ್ಲಕ್ಕೂ ಮೂಲ ತಾಯ ಸೀಪಾದ ಮಧುಸರಸಿಯಲಿ ಮುಳುಗಿರುವ ನನಗೇಕೆ ಮತ್ತೆ ಜಪ ತಪ ಹೋಮ ಹವನಾದಿ ಕರ್ಮಗಳ ರಗಳೇ ಕರ್ಮ ಸೇವಾ ಕರ್ಮ ಇದು ಬೇಕು ನೋಡಿ. ಎಲ್ಲ ವಿವಾದಾತ್ಮಕವಾದಂತಹ ವಿಷಯಗಳೆಲ್ಲ ಬರುತ್ತವೆ, ಇವುಗಳನ್ನೆಲ್ಲ ಚೆನ್ನಾಗಿ ನಾವು ಕೂಲಂಕುಷವಾಗಿ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ದೊಡ್ಡ ದೊಡ್ಡ ಅನರ್ಥಗಳೇ ಉಂಟಾಗಿಬಿಡುತ್ತವೆ. ಸುಧಾಸಾಗರದಲ್ಲಿ ಮುಳುಗಿರುವಂತಹ ಸಂದರ್ಭದಲ್ಲಿ ಕರ್ಮ ಬಿದ್ದೋಗುತ್ತದೆ. ಶ್ರೀರಾಮಕೃಷ್ಣ ಹೇಳ್ತಾರೆ ಅದನ್ನ, ಭಗವಂತನಲ್ಲಿ ಅನುರಾಗ ಉಂಟಾಯಿತು ಎಂದರೆ ಈ ಕರ್ಮಗಳ ವಿಷಯವಾಗಿ ಅತಿಯಾಗೇನೋ ತಲೆಗೆ ಹಚ್ಚಿಕೊಳ್ಳಬೇಕಾಗಿಲ್ಲ. ಗಾಳಿ ಬೀಸದವರೆಗೆ ಮಾತ್ರವೇ ಬೀಸಣಿಗೆಯ ಅವಶ್ಯಕತೆ. ತಂಗಾಳಿ ಬೀಸಲಾರಂಭಿಸಿತು ಎಂದರೆ ಬೀಸಣಿಗೆಯನ್ನು ಕೆಳಕ್ಕೆ ಇಟ್ಟು ಬಿಡಬಹುದು. ಬಳಿಕ ಬೀಸಣಿಗೆಯ ಅವಶ್ಯಕತೆ ಏನಿದೆ? ಈ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಸೇವಾದಿ ಕರ್ಮಗಳನ್ನು ಯಾತಕ್ಕೆ ಮಾಡಬೇಕು ಅಂದರೆ ಒಳಗಡೆ ಭಕ್ತಿ ಅನುರಾಗ ಉಂಟಾಗುವವರೆಗೆ, ಉಂಟಾಗುವುದಕ್ಕಾಗಿ. ಭಗವಂತನ ಪ್ರೀತ್ಯರ್ಥವಾಗಿ ಕರ್ಮ ಮಾಡಿದಾಗ ಮಾತ್ರವೇ ಆ ಕರ್ಮದ ಮೂಲಕ ಭಗವಂತನ ಪ್ರೀತಿ ಉಂಟಾಗುತ್ತದೆ. ತಮ್ಮ ಜಂಬವನ್ನು ಮೆರೆದಾಡೋದಕ್ಕೋಸ್ಕರ ನನ್ನ ಹೆಸರನ್ನು ಈ ಜಗತ್ತಿನಲ್ಲಿ ಉಳಿಸಿ ಬಿಟ್ಟು ಹೋಗಬೇಕು ಅಂತನ್ನುವ ಉದ್ದೇಶದಿಂದ ಎಂಥ ಸೇವಾ ಕರ್ಮ ಮಾಡಿದರೂ ಭಗವತ್ ಪ್ರೀತಿ ಹುಟ್ಟೋದಿಲ್ಲ. ಅವನಿಗೆ ಬೇಕಾದ ಅವನ ಹೆಸರು ಸಿಕ್ತಲ್ಲ, ಭಗವಂತನು ಸುಮ್ಮನಾಗಿಬಿಡ್ತಾನೆ. ಯೇಸುಕ್ರಿಸ್ತ ಬಹಳ ಸ್ವಾರಸ್ಯಕರವಾದ ಒಂದು ಮಾತನ್ನು ಹೇಳ್ತಾನೆ, ಅದನ್ನು ನನಗೆ ಎಷ್ಟು ನೆನಪು ಮಾಡಿಕೊಂಡ್ರೂ ಸಾಲದು. ಅವನು ಹೇಳ್ತಾನೆ, ನೋಡಿ ಕೊನೆಗೊಂದು ದಿನ ಬರ್ತದೆ, ನೀವೆಲ್ಲ ಆಗ ಅಲ್ಲಿಗೆ ಬರಬೇಕಾಗತ್ತೆ, ಅಲ್ಲಿ ನಾನು ನನ್ನ ತಂದೆಯ ಪಕ್ಕದಲ್ಲೇ ಕುಳಿತಿರ್ತೇನೆ. ಆಗ ನೀವು ಹೇಳ್ತೀರಿ, ಅಪ್ಪ ನಾನು ಆಸ್ಪತ್ರೆ ಕಟ್ಟಿಸಿದ್ದೇನೆ, ಸಾವಿರಾರು ಜನ ರೋಗಿಗಳಿಗೆ ಶುಶ್ರೂಷೆ ಮಾಡಿದ್ದೇನೆ, ಬಹಳ ಜನರಿಗೆ ಅದರಿಂದ ಅನುಕೂಲ ಆಗಿದೆ ಅಂತ ಹೇಳ್ತೀರಿ. ಆಗ ನಾನು ಹೇಳ್ತೇನೆ, ಅಪ್ಪ ಇವನು ಯಾರೋ ನಮಗೆ ಸಂಬಂಧಪಟ್ಟವನಲ್ಲ. ಆಮೇಲೆ ಇನ್ನೊಬ್ಬ ಯಾರಾದರೂ ಬರ್ತೀರಿ, ಹೇಳ್ತೀರಿ, ಅಪ್ಪ ನಾವು ಭೂಲೋಕದಲ್ಲಿ ದೊಡ್ಡ ದೊಡ್ಡ ರಸ್ತೆಗಳನ್ನೆಲ್ಲ ಮಾಡಿದ್ದೇವೆ, ಕೆರೆ ಬಾವಿಗಳನ್ನೆಲ್ಲ ತೋಡಿಸಿದ್ದೇವೆ, ಸಾಲಮರ ಎಲ್ಲ ನಡೆಸಿದ್ದೇವೆ ಅಂತ ಹೇಳ್ತೀರಿ. ಆಗ ನಾನು ನಮ್ಮ ತಂದೆಯವರಿಗೆ ಹೇಳ್ತೇನೆ, ಅಪ್ಪ ಇವರು ಯಾರೋ ನಮಗೆ ಸಂಬಂಧಪಟ್ಟವರ ಕಾಣೋದಿಲ್ಲ. ಆಮೇಲೆ ಇನ್ನು ಕೆಲವರು ಬರ್ತೀರಿ, ಅಪ್ಪ ನಾವು ಒಳ್ಳೊಳ್ಳೆ ಉಪನ್ಯಾಸವನ್ನೆಲ್ಲ ಮಾಡಿ ಸಹಸ್ರಾರು ಜನರನ್ನು ಆಕರ್ಷಿಸಿ ಅವರೆಲ್ಲ ತಲೆದೂಗುವಂತೆ ಮಾಡಿದ್ದೇವೆ. ಆಗ ನಾನು ಹೇಳ್ತೇನೆ, ಅಪ್ಪ ಇವರು ಯಾರೋ ನಮಗೆ ಸಂಬಂಧಪಟ್ಟವರಾಗಿ ಕಾಣೋದಿಲ್ಲ. ಇನ್ನು ಕೆಲವರು ಬರ್ತೀರಿ, ಅಪ್ಪ ನಿನ್ನನ್ನೇ ಪ್ರೀತಿಸ್ತಾ, ನಿನ್ನ ಸ್ಮರಣೆಯನ್ನೇ ಮಾಡ್ತಾ, ನಿನ್ನ ಇಚ್ಛೆಗೆ ಅನುಸಾರವಾಗಿ ಈ ಭೂಲೋಕದಲ್ಲಿ ಇದ್ದು ನಿನ್ನ ಅಜ್ಞಾನವರ್ತಾಗಿ ಇದ್ದೆ ಅಂತ ನೀವೇನಾದರೂ ಹೇಳಿದ್ರೆ ಆಗ ನಾನು ಹೇಳ್ತೇನೆ, ಅಪ್ಪ ಇವರು ನಮಗೆ ಸಂಬಂಧಪಟ್ಟವ್ರು ಕರ್ಕು. ನಾವು ಸೇವಾ ಕರ್ಮ ಸೇವಾ ಕರ್ಮ ಸೇವಾ ಕಾರ್ಯ ಅಂತ ಮಾಡ್ತೇವೆ. ಯಾರಿಗೋಸ್ಕರ? ಯಾತಕ್ಕೋಸ್ಕರ? ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ, ನಾನು ಮಾಡಿದ್ರಿಂದ ಅವರೆಲ್ಲ ಉದ್ಧಾರ ಆದ್ರು, ಇಲ್ದಿದ್ರೆ ಅವರ ಗತಿ ಏನಾಗ್ತಿತ್ತೋ ಏನೋ. ಈ ಒಂದು ಆರ್ಭಟವನ್ನ ನಾವು ಸಾಮಾನ್ಯವಾಗಿ ಅಂದ್ರೆ ಅವರು ವೇದಿಕೆಯ ಮೇಲೆ ನಿಂತರೆ ಆ ತರ ಮಾತನಾಡಲಿಕ್ಕಿಲ್ಲ, ವೈಯಕ್ತಿಕವಾಗಿ ಮಾತನಾಡ್ತು ಅಂತಂದ್ರೆ ಒಂದು ಲಿಸ್ಟ್ ಕೊಡ್ತಾರೆ. ಎಷ್ಟೋ ಸತ್ಯ ಅವರಿಗೆ ಪೂರ್ತಿ ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ವಲ್ಲ ಅಂತ ಒದ್ದಾಟ ಬೇರೆ, ತುಂಬಾ ಮಾಡಿರ್ತಾರೆ ಬೇರೆ. ಅಷ್ಟನ್ನು ಈ ಜನಗಳಿಗೆಲ್ಲ ಹೇಗೆ ತಿಳಿಸೋದು? ಮತ್ತೆ ಹೊಸದಾಗಿ ಈ ಹೈಸ್ಕೂಲಿಂದ ಹುಡುಗರು ಬರ್ತಾನೇ ಇರ್ತಾರೆ, ಇವರಿಗೆಲ್ಲ ಹೇಗೆ ತಿಳಿಸೋದು ಅಂತ ಅದಕ್ಕೋಸ್ಕರ ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾ ಇರ್ತಾನೆ ಮನುಷ್ಯ. ಇದರಿಂದ ಭಗವಂತ ನಗ್ತಾ ಇರ್ತಾನೆ, ಓಹೋ ನಿನಗೆ ಬೇಕಾ. ಅದಕ್ಕೆ ಹೇಳ್ತಾನೆ ಯೇಸು ಕ್ರಿಸ್ತ ಇನ್ನೊಂದು ಮಾತು, ನೀವು ಮಾಡತಕ್ಕಂತಹ ಸತ್ಕಾರ್ಯವನ್ನ ಭಗವಂತನ ಪ್ರೀತ್ಯರ್ಥವಾಗಿ ಮಾಡಿ ಗುಪ್ತವಾಗಿದ್ರೆ ನಮ್ಮ ಭಗವಂತ ನಿಮ್ಮನ್ನ ಈ ಜಗತ್ತಿನಲ್ಲಿ ವ್ಯಕ್ತವಾಗಿ ಪ್ರಕಟಿಸ್ತಾನೆ. ನೀವೇನಾದರೂ ನೀವು ಮಾಡಿದಂತಹ ಕಾರ್ಯವನ್ನ ನೀವೇ ಡಂಗುರ ಸಾರ್ಕೊಂಡ್ರೆ ಭಗವಂತ ಸುಮ್ಮನೆ ಇರ್ತಾನೆ. ಯಾತಕ್ಕೆಂದ್ರೆ ನಿಮ್ಗೆ ಬೇಕಾದಂತಹ ಕೀರ್ತಿ ಸಿಕ್ತಲ್ಲ, ತಗೊಳ್ಳಿ. ಆದರೆ ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಅವರವರೇ ಪಡೆದುಕೊಂಡಂತಹ ಕೀರ್ತಿ ಎಷ್ಟು ದಿನ ಇರ್ತದೆ? ಎಷ್ಟು ಜನ ಸತ್ಕಾರ್ಯ ಮಾಡಿ ಹೋದವರಿದ್ದಾರೆ, ಅವರು ಬೋರ್ಡ್ ಕೂಡ ಎಲ್ಲ ಇದೆ, ಅದನ್ನ ನೋಡೋರೇ ಇಲ್ಲ. ಎಷ್ಟು ಜನ ಆ ತರ ಸತ್ಕಾರ್ಯ ಮಾಡಿದವರನ್ನ ನೆನಪಿಟ್ಕೊಂಡಿದ್ದಾರೆ? ಆದರೆ ಪುರಂದ್ರದಾಸರು, ಕಬೀರ್ದಾಸರು, ತುಳಸಿದಾಸರು, ಮೀರಾಬಾಯಿ, ಸೂರ್ದಾಸರು, ಇನ್ನು ಯಾವ್ಯಾವ ದಾಸರೆಲ್ಲ ಇದ್ದಾರೋ, ಯಾರ್ಯಾರು ನಮ್ರವಾಗಿ ಭಗವಂತನ ಧ್ಯಾನ ಮಾಡಿಕೊಂಡಿದ್ದಾರೋ ಇದ್ರೋ ಅಂತವ್ರ ಹೆಸರನ್ನೆಲ್ಲ ಇವತ್ತು ನಮ್ಮ ನಾಲ್ಗೆಯಲ್ಲಿ ಕೇಳಬಹುದು. ಇದೇನು ಆಶ್ಚರ್ಯ! ಇಲ್ಲಿ ಆ ಯೇಸು ಕ್ರಿಸ್ತ ಹೇಳಿದಂತಹ ಮಾತಿಗೆ ಅರ್ಥ ಸಿಗ್ತದೆ. ಯಾವಾಗ ಭಗವಂತನ ಪ್ರೀತ್ಯರ್ಥವಾಗಿ ನಾವು ಮಾಡಿಕೊಂಡು ಬರ್ತೇವೋ ಮತ್ತು ಸುಮ್ಮನಿರ್ತೇವೋ, ನಮ್ ಬಂಬಡ ನಾವೇ ಯಾವಾಗ ಬಾರಿಸ್ಕೊಳ್ಳೋದಿಲ್ವೋ, ನಮ್ ನಗಾರಿನ ನಾವೇ ಯಾವಾಗ ಬಾರಿಸ್ಕೊಳ್ಳೋದಿಲ್ವೋ, ಆಗ ಭಗವಂತ ಎಚ್ಚೆತ್ಕೊಳ್ತಾನೆ ಇವನನ್ನ ಪ್ರಖ್ಯಾತನನ್ನಾಗಿ ಮಾಡಬೇಕು ಅಂತ. ಈ ಗ್ರಂಥಗಳನ್ನ ಬರೆದಂತಹ ಸಂದರ್ಭದಲ್ಲೂ ಕೂಡ ಅಂತಹ ಘಟನೆಗಳೆಲ್ಲ ನಡೆದಿವೆ. ಕೆಲವರೆಲ್ಲ ಗ್ರಂಥಗಳನ್ನ ಬರೆದು ಒಳ್ಳೊಳ್ಳೆ ಗ್ರಂಥಗಳು, ಅದು ಪ್ರಖ್ಯಾತಿಗೆ ಬರದೆ ಹೋಯಿತು. ಇನ್ನೊಬ್ರು ಅತ್ಯಂತ ಸರಳ ಭಾವದಿಂದ ಶಾಂತವಾಗಿ ಭಗವಂತನ ಪ್ರೀತಿಯರ್ಥವಾಗಿ ಆ ಗ್ರಂಥವನ್ನು ಬರೆದು ಜನ ರಾಜನಿಗೆ ತೋರಿಸಿದಾಗ ಅಲ್ಲಿರ್ತಕ್ಕಂತಹ ಪಂಡಿತರೆಲ್ಲ ಈ ಗ್ರಂಥ ಪ್ರಖ್ಯಾತಿಗೆ ಬರಬಾರದು ಅಂತನ್ನುವ ದೃಷ್ಟಿಯಿಂದ ಅದನ್ನು ಹೇಗಾದರೂ ಮಾಡಿ ಹಾಳು ಮಾಡಬೇಕು ಅಂತ ರಾಜನಿಗೆ ಹೇಳ್ತಾರೆ. ಇದನ್ನ ಇಟ್ಕೊಳ್ಬಾರದು, ಇದು ಕೆಟ್ಟೋಗ್ಬಿಡ್ತದೆ, ಸಮಾಜವೇ ಕೆಟ್ಟೋಗ್ಬಿಡ್ತದೆ ಈ ಗ್ರಂಥ ಅಂತ ಹೇಳಿ, ಇದಕ್ಕೆ ಉಪಾಯ ಏನಪ್ಪಾ ಅಂದ್ರೆ ನೀರಿನಲ್ಲಿ ಹಾಕುವಂತಹದ್ದು ಒಂದೇ ಅಂತ ಗಂಗೆಗೋ ಅಥವಾ ದೊಡ್ಡ ದೊಡ್ಡ ಸರೋವರಕ್ಕೋ ಅದನ್ನೆಲ್ಲ ಹಾಕಿಸಿ ಅದು ಸತ್ವಪೂರ್ಣವಾದಂತಹದ್ದಾದ್ರಿಂದ ಭಗವಂತನ ಕೃಪೆಯಿಂದ ಅದು ನೀರ ಮೇಲೆ ತೇಳ್ತಾ ಅದು ತನ್ನ ಮಹಿಮೆಯನ್ನು ತಾನೇ ಪ್ರಕಟಿಸಿಕೊಳ್ತಾ ಅದು ಅಂತಹ ಗ್ರಂಥಗಳೆಲ್ಲ ಇಂದಿಗೂ ಕೂಡ ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆ ವಾಲ್ಮೀಕಿ ಮಹರ್ಷಿಗಳು ಅತ್ಯಂತ ಸರಳವಾದ ಜೀವನವನ್ನು ನಡೆಸ್ತಾ, ತಪೋಮಯವಾದಂತಹ ಜೀವನವನ್ನು ನಡೆಸ್ತಾ, ಮಹತ್ತರವಾದ ತಪಸ್ಸನ್ನು ಕೂಡ ಮಾಡಿ ಅದೊಂದು ರಾಮಾಯಣವನ್ನು ಬರೆದಿಟ್ಟು ಇನ್ನೂ ಅದು ನಡೀತಾ ಇದೆ. ಇನ್ನು ಮುಗಿದಿಲ್ಲ ತಾನೆ? ವೇದವ್ಯಾಸರು ಇನ್ನೊಬ್ಬರು ಮಹರ್ಷಿಗಳು ಮಹಾಮಹಿಮರು ತಪಸ್ಸು ಮಾಡಿ ಭಗವಂತನನ್ನೇ ತಮ್ಮ ಹೃದಯದಲ್ಲಿ ತುಂಬಿಸಿಕೊಂಡು ಮಹಾಭಾರತವನ್ನು ಬರೆದ್ರು, ಪುರಾಣಗಳನ್ನು ಬರೆದ್ರು. ಇಷ್ಟೆಲ್ಲ ಮಾಡಿಯೂ ಕೂಡ ಅವರ ಹೃದಯಕ್ಕೆ ಶಾಂತಿಯಾಗಲಿಲ್ಲವಂತೆ ಶ್ರೀಕೃಷ್ಣ ಚರಿತೆ ಅಂತನ್ನೋದನ್ನು ಭಾಗವತ ರೂಪದಲ್ಲಿ ಬರೆದ್ರು. ಆ ಭಾಗವತ ಎಷ್ಟು ಪ್ರಸಿದ್ಧವಾಗಿದೆ, ಇನ್ನೂ ಇದೆ, ಮತ್ತೂ ಇದೆ, ಮತ್ತೂ ಮತ್ತೂ ಅದನ್ನು ಸವಿತಾ ಇದ್ದಾರೆ ಜನ. ಇದಕ್ಕೆಲ್ಲ ಏನು ಹೇಳ್ತೀರಿ? ಭಾಗವತವನ್ನು ಬರೆದದ್ದು ಬ್ರಿಟಿಷರ ಆಳ್ಬೇಕಾದ್ರೆ ಮೊದಲು, ಮಹಮ್ಮದಿಯರು ಆಕ್ರಮಣ ಮಾಡಬೇಕಾದ್ರೆ ಮೊದಲು. ಮೊದಲು ಮಾತ್ರ ಅಲ್ಲ, ಅದಕ್ಕಿಂತ ಮೊದಲು. ಎಲ್ಲಿಯವರೆಗೆ ನಿಮ್ಮ ಭಾವನಾಶಕ್ತಿ ಹೋಗೋದಿಲ್ವೋ ಅಷ್ಟು ವರ್ಷಗಳ ಹಿಂದೆ ಅಂತಹದ್ದು. ಆ ಕಡೆ ಬ್ರಿಟಿಷರು ಬಂದು ಮೇಲೆ ಕೆಳಗೆ ಮಾಡಿದ್ದಾಯ್ತು, ಮಹಮ್ಮದಿಯರು ಬಂದು ಮೇಲೆ ಕೆಳಗೆ ಮಾಡಿದ್ದಾಯ್ತು, ಅಲ್ಲೋಲ ಕಲ್ಲೋಲಗಳೇ ನಡೆದು ಹೋದವು ನಮ್ಮ ರಾಷ್ಟ್ರದಲ್ಲಿ. ಇವತ್ತಿಗೂ ಕೂಡ ರಾಮಾಯಣ, ಮಹಾಭಾರತ, ಭಾಗವತಾದಿಗಳು, ಭಗವದ್ಗೀತೆ ನಮ್ಮಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೆಲ್ಲ ಅದು ತನ್ನ ಸ್ಥಾನವನ್ನು ಕಂಡುಕೊಂಡಿದೆ. ಏನಾಶ್ಚರ್ಯ! ಇದರಿಂದ ನಾವೇನ್ ತಿಳಿತೇವೆ? ಭಗವಂತನ ಪ್ರೀತ್ಯರ್ಥವಾಗಿ ಮಾಡಿದಂತಹ ಕರ್ಮ ಪ್ರತಿಯೊಂದು ಕೂಡ ಶಾಶ್ವತವಾಗಿರುತ್ತದೆ. ಭಗವಂತನ ಹೆಸರಿನೊಂದಿಗೆ ಶಾಶ್ವತವಾಗಿರುತ್ತದೆ. ಭಗವಂತನ ಹೆಸರು ಶಾಶ್ವತ, ಆದ್ರಿಂದ ಅವನೊಂದಿಗೆ ಮಾಡಿದಂತಹ, ಅವನ ಹೆಸರಿನೊಂದಿಗೆ ಮಾಡಿದಂತಹ ಕಾರ್ಯವೆಲ್ಲವೂ ಶಾಶ್ವತ. ದಣಿದಂತಹ ಎತ್ತಿಗೆ ಒಂದು ಲೋಟ ಒಂದು ಸ್ವಲ್ಪ ನೀರು ಕುಡಿಸಿದ್ರೆ ಭಗವಂತನ ಪ್ರೀತ್ಯರ್ಥವಾಗಿ ಅದು ಎಲ್ಲೋ ಒಂದು ಕಡೆ ದಾಖಲೆಯಾಗಿ ಬಿಟ್ಟಿರುತ್ತದೆ. ಇಂತಹ ಒಬ್ಬಳು ಮಹಿಳೆ, ಬಡ ಮಹಿಳೆ, ದುಡಿದಂತಹ ದಣಿದಂತಹ ಎತ್ತಿಗೆ ನೀರು ಕುಡಿಸಿದ್ಲು. ಎತ್ತಿಗೆ ನೀರು ಕುಡಿಸಿದ್ದು ಅಷ್ಟೇನೆ, ಇನ್ನೇನು ಇಲ್ಲ. ಅದು ಎಲ್ಲೋ ಒಂದು ಕಥೆ ಪುಸ್ತಕದಲ್ಲಿ ಬರೆದಿರುತ್ತದೆ. ಅದನ್ನು ಅತ್ಯಂತ ಸಾಮಾನ್ಯವಾದಂತಹ ಒಂದು ಘಟನೆಯೂ ಕೂಡ ಕೆಲವು ಕೆಲವು ಗ್ರಂಥಗಳಲ್ಲಿ, ಉದ್ಗ್ರಂಥಗಳಲ್ಲಿ ಪ್ರಕಟವಾಗಿ ಬಿಟ್ಟಿರುತ್ತದೆ. ಶಾಶ್ವತವಾಗಿ ಅದು ದಾಖಲೆಯಾಗಿ ಬಿಟ್ಟಿರುತ್ತದೆ. ಕಾರಣ ಏನು? ಅವರು ಪ್ರೀತಿಯಿಂದ, ಭಗವಂತನ ಪ್ರೀತಿಯಿಂದ ಮಾಡಿದರು. ಭಗವಂತನಲ್ಲಿ ಅನುರಾಗ ಉಂಟಾಯಿತು ಎಂದರೆ ಈ ಕರ್ಮಗಳ ವಿಷಯವಾಗಿ ಅತಿಯಾಗಿ ಏನು ತಲೆಗೆ ಹಚ್ಚಿಕೊಳ್ಳಬೇಕಾಗಿಲ್ಲ. ಈ ಕರ್ಮ ಇದು ಮುಖ್ಯ ಅಲ್ಲ. ಹಾಗೆ ಕೇಳೋದಕ್ಕೋದ್ರೆ ಈ ಕರ್ಮವೇ ಗತಿ ತಾನೆ, ಕರ್ಮವೇ ಕಾರಣ ತಾನೆ ನಮ್ಮೆಲ್ಲ ಅನಾಹುತಗಳಿಗೂ ಕೂಡ, ನಮ್ಮೆಲ್ಲ ತಾಪತ್ರೆಗಳು ಕೂಡ ಎಲ್ಲ ಅವರವರ ಕರ್ಮ ತಾನೆ. ಹಾಗಿರುವಾಗ ಈ ಕರ್ಮ ಹೇಗೆ ಮುಖ್ಯವಾಗೋದಕ್ಕೆ ಸಾಧ್ಯ? ಆದರೆ ನಿಷ್ಕಾಮ ಕರ್ಮ ಅಂತ ಒಂದಿದೆ, ಅದು ಭಗವಂತನ ಪ್ರೀತ್ಯರ್ಥವಾಗಿ ಮಾಡತಕ್ಕಂತಹದ್ದು. ಆ ನಿಷ್ಕಾಮ ಕರ್ಮದ ಮೂಲಕ ಎಲ್ಲ ಕಾಮನೆಗಳು ಕೂಡ ಈಡೇರುತ್ತವೆ. ಆದ್ರಿಂದ ಅದಕ್ಕೆ ನಿಷ್ಕಾಮ ಕರ್ಮ ಅಂತ ಹೆಸರು. ಅದಕ್ಕೆ ಅಂತ ನಿಷ್ಕಾಮ ಕರ್ಮ ಮಾಡಿದಾಗ ಏನಾಗ್ತದೆ ಮುಂದೆ ಶ್ರೀರಾಮಕೃಷ್ಣ ಹೇಳಿಕ್ಕಿದ್ದಾರೆ ಅದನ್ನ. ಆಗ ಗಾಳಿ ತನ್ನಷ್ಟಕ್ಕೆ ಬೀಸುವುದಕ್ಕೆ ಶುರುವಾಗ್ತದೆ. ಗಾಳಿ ಬೀಸಬೇಕಾದ್ರೆ ಮೊದಲು ಬೀಸಣಿಗೆ ತಗೊಳ್ಬೇಕು. ಈ ಬೀಸಣಿಗೆನೇ ಕರ್ಮ, ಸೇವಾ ಕರ್ಮ, ನಿಷ್ಕಾಮ ಕರ್ಮ. ಯಾವಾಗ ಗಾಳಿ ತನ್ನಷ್ಟಕ್ಕೆ ಬೀಸುತ್ತೋ ಅದು ಭಗವತ್ ಕೃಪೆ. ಯಾವಾಗ ಭಗವದ್ ಅನುರಾಗ ಮತ್ತು ಭಗವತ್ ಕೃಪೆ ಅಂತ ಹೇಳ್ತಕ್ಕಂತ ಅದು ಬೀಸೋದಕ್ಕೆ ಪ್ರಾರಂಭ ಆಯಿತೋ, ಕರ್ಮ ನಿಂತು ಹೋಗ್ಬೇಕು. ಮತ್ತು ಕರ್ಮ ಬೀಸಣಿಗೆ ಬೀಸ್ತಾ ಇತ್ತು ಅಂತಂದ್ರೆ ಏನರ್ಥ ಇದೆ ಅದಕ್ಕೆ? ಚೆನ್ನಾಗಿ ಗಾಳಿ ಬರ್ತಾ ಇರುವಾಗ ನೋಡಿ, ಎಂತೆಂಥ ಫ್ಯಾನ್ಗಳೆಲ್ಲ ಇವೆ ಅಲ್ಲಿ, ಎಲ್ಲ ಶಾಂತವಾಗಿವೆ. ಯಾಕೆ? ವಾತಾವರಣ ಶಾಂತವಾಗಿವೆ, ಅದರ ಅವಶ್ಯಕತೆ ಇಲ್ಲ. ಹಾಗೇನೇನೆ, ಭಗವಂತನ ಪ್ರೀತಿ ಉತ್ಪನ್ನ ಆಗುವವರೆಗೆ ಮಾತ್ರವೇ ಕರ್ಮ, ಆಮೇಲೆ ಆ ಕರ್ಮಗಳ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಯಾವಾಗಲೂ ನೆನಪಿಟ್ಕೊಂಡಿರಬೇಕು. ಇಲ್ಲದ್ರೆ ಕರ್ಮ ಮಾಡಿಯೇ ನಾವು ಪ್ರಾಣ ಬಿಡುವಂತಹ ಸಂದರ್ಭ ಬರ್ತದೆ. ಮಾವಿನ ಹಣ್ಣು ತಿನ್ನೋದಕ್ಕೆ ಇಲ್ಲ. ಬಳಿಕ ವಿದ್ಯಾಸಾಗರ್ ಹೇಳ್ತಾರೆ, ನೀನು ಮಾಡುತ್ತಿರುವ ಕರ್ಮಗಳೆಲ್ಲ ಸತ್ಕರ್ಮಗಳು, ನಾನು ಕರ್ತ ಎಂಬ ಅಹಂಕಾರ ತೊರೆದು ನಿಷ್ಕಾಮ ಭಾವನೆಯಿಂದ ಮಾಡುವುದಾದ್ರೆ ಬಹಳ ಒಳ್ಳೆಯದು. ಈ ರೀತಿಯಾಗಿ ನಿಷ್ಕಾಮ ಕರ್ಮ ಮಾಡುತ್ತಾ ಮಾಡುತ್ತಾ ಮುಂದುವರೆದ್ರೆ ಭಕ್ತಿ ಉದಿಸಿ ಕೊನೆಗೆ ಭಗವಂತನ ಸಾಕ್ಷಾತ್ಕಾರ ದೊರೆತು ಬಿಡುತ್ತದೆ. ಭಗವಂತನಲ್ಲಿ ನಿನಗೆ ಭಕ್ತಿ ಪ್ರೇಮ ದೊರೆತಷ್ಟು ನಿನ್ನ ಕರ್ಮ ಕಡಿಮೆ ಕಡಿಮೆ ಆಗ್ತಾ ಬಂದುಬಿಡುತ್ತದೆ ಅಂತ ನೋ ಮಾತನ್ನು ಹೇಳ್ತಾರೆ. ಮೊದ್ಲು ಹೇಳಿದ್ರು ನೀನು ಮಾಡ್ತಾ ಇರುವ ಕರ್ಮಗಳೆಲ್ಲ ಸತ್ಕರ್ಮಗಳು, ಅದೇನೋ ನಿಜ. ಆದರೆ ಆ ಕರ್ಮಗಳು ನಿಧಾನಕ್ಕೆ ಕಡಿಮೆ ಆಗುತ್ತವೆ ಅನ್ನುವ ಮಾತನ್ನು ತಿಳಿಸುವುದಕ್ಕಾಗಿ ಶ್ರೀರಾಮಕೃಷ್ಣ ದಕ್ಷಿಣೇಶ್ವರದಿಂದ ಬಂದಿದ್ದಾರೆ. ಆ ಈಶ್ವರಚಂದ್ರ ವಿದ್ಯಾಸಾಗರನಿಗೆ ತಿಳಿಸಿ ಅವನಿಗೆ ಮಾರ್ಗದರ್ಶನ ಕೊಟ್ಟು ಅವನಿಗೆ ಬೆಳಕನ್ನು ಕಾಣಿಸುವುದಕ್ಕಾಗಿ. ಪ್ರಾಮಾಣಿಕ ಭಾವದಿಂದ ನಾವು ಕರ್ಮ ಮಾಡ್ತಾ ಮಾಡ್ತಾ ಮಾಡ್ತಾ ಬಂದಾಗ ಯಾರೋ ಒಬ್ಬ ಬಂದು ನಮಗೆ ಜ್ಞಾನೋದಯವನ್ನು ಮಾಡಿ ಮಾಡ್ತಾನೆ. ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ತರ ಆ ಈಶ್ವರಚಂದ್ರ ವಿದ್ಯಾಸಾಗರ್ ಅಂತವರು ಇರ್ತಾರೋ ಅವರು ಕುರಿತಾಗಿ ಅಂತವೇ ಸಾಕ್ಷಾತ್ ಭಗವಂತನೇ ಅವತಾರ ತಾಳಿ ಅಲ್ಲಿಗೆ ಬಂದ್ಬಿಡ್ತಾನೆ. ನೀನು ಮಾಡ್ತಕ್ಕಂತಹ ಕರ್ಮ ಸತ್ಕರ್ಮ, ಆದರೆ ಇದರಿಂದ ಭಕ್ತಿ ಉದಿಸಿ ನಿನಗೆ ಭಗವಂತನ ಸಾಕ್ಷಾತ್ಕಾರ ದೊರೆತು ಬಿಡುತ್ತದೆ, ಆಗ ನಿನ್ನ ಕರ್ಮಗಳು ಕಡಿಮೆ ಆಗಿಬಿಡುತ್ತವೆ ಅಂತ ಹೇಳ್ತಾ ಒಂದು ಉದಾಹರಣೆ ಕೊಡ್ತಾರೆ. ಸ್ವಾರಸ್ಯಕರವಾಗಿದೆ, ಎಲ್ರಿಗೂ ಅರ್ಥವಾಗುವಂತಹ ಉದಾಹರಣೆಯನ್ನೇ ಕೊಡದವರು. ದಿನಬಳಕೆ ಉದಾಹರಣೆ, ಸೊಸೆ ಗರ್ಭಿಣಿಯಾದರೆ ಅತ್ತೆ ಆಕೆಯ ಕೆಲಸವನ್ನ ಕಡಿಮೆ ಮಾಡಿಕೊಡ್ತಾಳೆ. ತಿಂಗಳಾದಷ್ಟು ಆಕೆಯ ಪಾಲಿನ ಕೆಲಸ ಕಡಿಮೆ ಕಡಿಮೆ ಆಗ್ತಾ ಹೋಗುತ್ತದೆ. 9 ತಿಂಗಳು ತುಂಬಿತು ಅಂದ್ರೆ ಹೊಟ್ಟೆಯಲ್ಲಿರುವ ಮಗುವಿಗೆ ಏನಾದರೂ ಅಪಾಯ ಸಂಭವಿಸಬಹುದೋ, ಹೆರಿಗೆ ಸಮಯದಲ್ಲಿ ಏನಾದರೂ ತೊಂದರೆಯಾಗಬಹುದೋ ಏನೋ, ಅಂತ ಹೆದರಿ ಆಕೆಯ ಕೈಯಲ್ಲಿ ಯಾವ ಕೆಲಸವನ್ನೂ ಮಾಡಿಸುವುದೇ ಇಲ್ಲ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಅಂತ ಹೇಳಿದಾಗ ಅಲ್ಲಿ ನಕ್ಕರಂತೆ. ಬಳಿಕ ಹೇಳ್ತಾರೆ, ನೀನು ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದೆಯಲ್ಲ, ಇದರಿಂದ ನಿಜವಾಗಿ ನೀನು ನಿನಗೇ ಉಪಕಾರ ಮಾಡಿಕೊಳ್ತಾ ಇದೆಯೇ. ನಿಷ್ಕಾಮ ಭಾವನೆಯಿಂದ ಕೆಲಸ ಮಾಡೋದಕ್ಕೆ ಸಾಧ್ಯವಾದರೆ ಚಿತ್ತಶುದ್ಧಿ ಉಂಟಾಗುತ್ತದೆ, ಭಗವಂತನಲ್ಲಿ ನಿನಗೆ ಪ್ರೀತಿ ಉಂಟಾಗುತ್ತದೆ. ಪ್ರೀತಿ ಉಂಟಾಯಿತು ಅಂದ್ರೆ ಆತನ ಸಾಕ್ಷಾತ್ಕಾರ. ಇದೆಲ್ಲ ಪುನರಾವರ್ತನೆ, ಈ ಮಾತುಗಳೆಲ್ಲ ಮತ್ತೆ ಮತ್ತೆ ಅವರು ಹೇಳ್ತಕ್ಕಂಥದ್ದು. ಮತ್ತೆ ಮತ್ತೆ ಹೇಳ್ತು ಅಂದ್ರೆ ಅದರಲ್ಲಿ ಮಹತ್ವ ಇದೆ ಅಂತ ಅರ್ಥ. ಅಷ್ಟೇ ಸತ್ಯ ಮತ್ತು ಅದೇ ಸತ್ಯ, ಅದರಿಂದ ಮತ್ತೆ ಮತ್ತೆ ಹೇಳಬೇಕಾಗಿದೆ. ಯಾಕಂದ್ರೆ ಮತ್ತೆ ಮತ್ತೆ ಮರ್ತು ಹೋಗ್ತಾ ಇರ್ತದೆ ನಮಗೆ, ಯಾಕಂದ್ರೆ ಮತ್ತರು ನಾವು ವಿಷಯೋನ್ಮತ್ತರು. ಆದ್ದರಿಂದ ಮತ್ತೆ ಮತ್ತೆ ಅವರು ಹೇಳಬೇಕಾಗಿದೆ. ಇದರಿಂದ ನಿಜವಾಗಿ ನೀನು ನಿನಗೇ ಉಪಕಾರ ಮಾಡಿಕೊಳ್ತಾ ಇದೆಯೇ. ಸ್ವಾಮಿ ವಿವೇಕಾನಂದರು ಮತ್ತೆ ಮತ್ತೆ ಗುಡುಗಿದ್ದಾರೆ, ನೀನು ಮಾಡ್ತಕ್ಕಂತಹ ಸೇವೆಯಿಂದ ಉದ್ಧಾರ ಆಗತಕ್ಕಂಥವನು ನೀನು. ಭಿಕ್ಷುಕನಿಗೆ 10 ಪೈಸೆ ದಾನವನ್ನು ಮಾಡಿದಾಗ ಉದ್ಧಾರವಾಗತಕ್ಕಂಥವನು ಆ ಭಿಕ್ಷುಕ ಅಲ್ಲ ನೀನು. ಆದ್ರಿಂದ ನೀನು ಅವನಿಗೆ ಕೃತಜ್ಞನಾಗಿರಬೇಕು, ಅವನಿಗೆ ಕೈ ಮುಗಿದುಕೊಂಡಿರಬೇಕು. ಪಡೆದವನಲ್ಲ ಧನ್ಯ, ಕೊಟ್ಟವನು ಧನ್ಯ. ಹೃದಯ ವಿಕಾಸವಾಗ್ತದೆ. ಹೃದಯ ವಿಕಾಸವಾಯಿತು ಅಂತಂದ್ರೆ ಅಲ್ಲಿ ಭಗವತ್ ಪ್ರೀತಿ ಅಂತ ಹೇಳ್ತಕ್ಕಂಥ, ಹೃದಯ ಶುದ್ಧವಾಯಿತು ಅಂತ ಹೇಳಿದ್ರೆ ಭಗವಂತನ ಪ್ರೀತಿ ಅಂತ ಹೇಳ್ತಕ್ಕಂಥ ಅದರಲ್ಲಿ ಉದಿಸ್ತದೆ. ಆದ್ರಿಂದ ಇದರಿಂದ ನಿನಗೆ ನೀನೇ ಒಳ್ಳೇದು ಮಾಡಿಕೊಳ್ತಾ ಇದೆಯಾ ಅಂತ ಹೇಳ್ತಕ್ಕಂಥ ಮಾತನ್ನ ಶ್ರೀರಾಮಕೃಷ್ಣರು ಅವನಿಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಾತಕ್ಕೆ ಅಂತ ಹೇಳಿದ್ರೆ ಆ ಕರ್ಮ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಒಂಥರ ಮತ್ತು ಬರ್ತದೆ. ಮತ್ತು ಒಳಗಡೆನೇ ಒಂದು ಬಗೆಯ ಮತ್ತು, ಆ ಮತ್ತೆ ಭಗವಂತನನ್ನು ಮರೆಯಿಸ್ತದೆ. ಮುಂದೆ ಹೇಳ್ತಾರೆ ಶ್ರೀರಾಮಕೃಷ್ಣರು, ಮನುಷ್ಯ ಜಗತ್ತಿಗೆ ನಿಜವಾಗಿ ಉಪಕಾರ ಮಾಡಲಾರ, ಭಗವಂತ ಮಾಡಬಲ್ಲ. ಯಾರು ಚಂದ್ರ ಸೂರ್ಯನನ್ನು ಸೃಷ್ಟಿಸಿದ್ದಾನೋ, ಯಾವನು ತಂದೆ ತಾಯಿಗಳ ಆಂತರ್ಯದಲ್ಲಿ ಪ್ರೀತಿ ಇಟ್ಟಿದ್ದಾನೋ, ಯಾರು ಮಹಾಪುರುಷರಲ್ಲಿ ದಯೆ ಬೆಳೆಸಿದ್ದಾನೋ, ಯಾರು ಸಾಧು ಭಕ್ತರ ಹೃದಯದಲ್ಲಿ ಭಕ್ತಿ ಮೂಡುವಂತೆ ಮಾಡಿದ್ದಾನೋ, ಆತ ಆ ಕಾರ್ಯ ಮಾಡ್ತಾನೆ. ಆ ಕಾರ್ಯ ಅಂದ್ರೆ ಯಾವುದು? ಜಗತ್ತಿಗೆ ಒಳ್ಳೇದು ಮಾಡತಕ್ಕಂತಹ ಕಾರ್ಯ, ಜಗತ್ತಿಗೆ ಉಪಕಾರ ಮಾಡತಕ್ಕಂತಹ ಕಾರ್ಯವನ್ನು ಭಗವಂತ ಮಾಡ್ತಾನೆ. ಎಂಥೆಂಥದ್ದೆಲ್ಲ ಮಾಡಿದಾನೆ, ಈ ಒಳ್ಳೇದು ಮಾಡೋಕೆ ಸಾಧ್ಯವಿಲ್ಲ. ಅವನ ಹತ್ರ ಚಂದ್ರ ಸೂರ್ಯನನ್ನೇ ಸೃಷ್ಟಿಸಿದ್ದಾನೆ, ತಂದೆ ತಾಯಿಗಳ ಅಂತರದಲ್ಲಿ ಪ್ರೀತಿ ಇಟ್ಟಿದ್ದಾನೆ. ತಂದೆ ತಾಯಿಗಳ ಅಂತರದಲ್ಲಿ ಪ್ರೀತಿ ಇಲ್ಲದೆ ಹೋದ್ರೆ ಮಗು ತೊಟ್ಟಿ ಕಾಣುತ್ತದೆ. ತೊಟ್ಟಿಲು ಕಾಣಬೇಕಾದ ಮಗು ತೊಟ್ಟಿಲು ಕಾಣುತ್ತದೆ ಅಂತ ನಾವು ಮಾತನ್ನು ನಿಮಗೆ ಸಾಬೀತುಪಡಿಸಬೇಕಾದ್ರೆ ಇಲ್ಲೇ ಹನುಮಂತ ನಗರದಲ್ಲಿ ಆದಂತಹ ಘಟನೆಯಂತೆ, ಪೇಪರ್ಲ್ಲಿ ಬನಿಜಿಯಂತೆ, ನಮ್ಮ ಸ್ವಾಮಿ ಚಿದಾನಂದಿಯವರು ಅದನ್ನು ಓದಿದ್ದಾರಂತೆ, ಅದನ್ನು 2-3 ಸದನದಲ್ಲಿ ಅವರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಏನಾಯ್ತು ಅಂತ ಹೇಳಿದ್ರೆ, ತಂದೆ ತಾಯಿ ಇಬ್ರು, ಅವ್ರಿಗೊಂದು ಮಗು. ತಾಯಿ ಸಾಮಾನ್ಯನೋ ತರೋಕೆ ಹೋಗಿದ್ದಾಳೆ. ಯಾತಕ್ಕೆ ಅಂದ್ರೆ ತಂದೆ ಆಫೀಸಿನಿಂದ ಬಂದವನು ಟಿವಿ ಮುಂದೆ ಕೂತ್ಕೊಂಡು ಬಿಟ್ಟಿದ್ದಾನೆ. ಆಫೀಸಲ್ಲಿ ಕೆಲಸ ಮಾಡಿ ಮಾಡಿ ಮಾಡಿ ದಣದ್ರಿಂದ ಸ್ವಲ್ಪ ಟಿವಿ ನೋಡಿ ಆರಾಮಾಗಿರ್ತೇನೆ ಅಂತ ಹೇಳ್ತಕ್ಕಂತ ಉದ್ದೇಶದಿಂದ ಟಿವಿಯಾಗಿ ಕೂತಿದ್ರೆ ಸಾಮಾನು ಬೇಕಲ್ಲ, ಅದಕ್ಕೋಸ್ಕರ ತಾಯಿನೇ ಹೋಗಿದ್ಲಂತೆ. ತಾಯಿ ಸಾಮಾನುಗಳನ್ನ ಕೊಂಡ್ಕೊಂಡು ಮನೆಗೆ ಬಂದ್ಲಂತೆ. ಮನೆಗೆ ಬಂದ್ರೆ ಮಗು ಇಲ್ಲ. ಎಲ್ಲಿ ಹೋಗಿದೆ ಮಗು, ಎಲ್ಲಿ ಹೋಗಿದೆ ಮಗು ಅಂತ ಹೇಳಿದ್ರೆ ಆಗ ಗಂಡ ಹೇಳಿದಂತೆ, ತುಂಬಾ ರಗಳೆ ಮಾಡ್ತಾ ಇತ್ತು ಕಣೆ, ಟಿವಿ ನೋಡೋಕೆ ಬಿಡ್ತಾ ಇರಲಿಲ್ಲ. ಏನು ರಗಳೆ ಇದು ಅಂತಂದ್ಬಿಟ್ಟು ಅಲ್ಲಿ ಹೊರಗಡೆ ತೊಟ್ಟಿ ಹಾಕ್ಬಿಟ್ಟು ಬಂದಿದ್ದೀನಿ ನೋಡಲ್ಲಿ. ಅದು ಸತ್ತೋಗ್ಬಿಟ್ಟಿದೆ ತಲ್ಲಿ. ಪ್ರೀತಿ ಅಂತ ಹೇಳ್ತಕ್ಕಂತಹದ್ದು ಭಗವಂತ ಇಡದೆ ಹೋದ ಪಕ್ಷದಲ್ಲಿ ಏನಾಗ್ತದೆ ಅಂತ ಅನ್ನೋದಕ್ಕೆ ಇದೊಂದು ಮಾದರಿ, ಸ್ಯಾಂಪಲ್. ಹುಟ್ಟಿದ ಮಕ್ಕಳನ್ನ ಹೊಟ್ಟೆ ಒಳಗೇ ಇರು, ಹೊಟ್ಟೆ ಒಳಗಿರುವಾಗಲೇನೇ ಸಾಯಿಸಬಹುದು, ಆಮೇಲೂ ಕೂಡ ಸಾಯಿಸಬಹುದು. ಆದ್ರಿಂದನೇ ಈ ಮಕ್ಕಳೆಲ್ಲರೂ ಕೂಡ ತಂದೆ ತಾಯಂದರಿಗೆ ಕೃತಜ್ಞರಾಗಿರಬೇಕು, ಕೃತಜ್ಞರಾಗಿರಬೇಕು ಅಂತ ಹೇಳುವಂತಹದ್ದು. ಆ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಭಗವಂತನಿಗೆ ನಾವು ಕೃತಜ್ಞರಾಗಿರಬೇಕು. ಯಾಕಂದ್ರೆ ಆ ತಂದೆ ತಾಯಿಗಳ ಹೃದಯದಲ್ಲಿ ಆ ಪ್ರೀತಿ, ಅನುರಾಗ, ಮೋಹ ಅಂತ ಹೇಳ್ತಕ್ಕಂಥದ್ದು ಇಟ್ಟದ್ರಿಂದ ಇಷ್ಟರ ಮಟ್ಟಿಗೆ ನಾವು ಬರೋದಕ್ಕೆ ಸಾಧ್ಯವಾಗಿದೆ. ಹೀಗೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾರು ತಂದೆ ತಾಯಿಗಳ ಆಂತರದಲ್ಲಿ ಪ್ರೀತಿ ಅನ್ನೋದನ್ನು ಇಟ್ಟಿದ್ದಾನೋ, ಯಾರು ಮಹಾಪುರುಷ ಹೃದಯದಲ್ಲಿ ದಯೆ ಬೆಳೆಸಿದ್ದಾನೋ, ದಯಾ, ಮಹಾಪುರುಷರ ಹೃದಯದಲ್ಲಿ ದಯಾ, ಆದ್ರಿಂದಲೇನೆ ಇವತ್ತು ಎಷ್ಟೋ ಜನ ಸಾಧು ಸಂತರು ನಮ್ಮ ಜಗತ್ತಿನಾದ್ಯಂತ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಸೇವಾ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅದು ದಯೆಯ ಪ್ರತಿಕ್ರಿಯೆ ಅದು. ಹಾಗೇನೇನು ಇನ್ನೊಂದು ಮಾತು ಹೇಳ್ತಾರೆ, ಯಾರು ಸಾಧು ಭಕ್ತರ ಹೃದಯದಲ್ಲಿ ಭಕ್ತಿ ಮೂಡುವಂತೆ ಮಾಡಿದ್ದಾನೋ, ಭಕ್ತಿಯನ್ನು ಹೇಳ್ತಕ್ಕಂಥದ್ದನ್ನು ಅವರವರೇ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಭಗವಂತ ಬೆಳೆಸ್ಕೊಳ್ಬೇಕು. ಭಗವಂತನಿಗಾಗಿ ಕರಿತಾ ಇರಬೇಕು ಅಥವಾ ನಿಷ್ಕಾಮ ಕರ್ಮ ಮಾಡಬೇಕು, ಯೋಗ ಮಾರ್ಗದಲ್ಲಿ ಏನೇನು ಪ್ರಣೀತವಾಗಿದೆಯೋ ಅವುಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಇರಬೇಕು. ಆ ಭಕ್ತಿಯನ್ನು ಹೇಳ್ತಕ್ಕಂಥದ್ದು ಕೊಡುವವನು ಮಾತ್ರ ಭಗವಂತನೇ. ಅದನ್ನಲ್ಲಿ ಸೂಚಿಸ್ತಾ ಇದ್ದಾರೆ, ಇಂತಹ ಒಂದು ಮಹತ್ ಕಾರ್ಯಗಳನ್ನೆಲ್ಲ ಮಾಡ್ತಕ್ಕಂಥ ಭಗವಂತ ಇದ್ದಾನಲ್ಲ, ಅವನು ಲೋಕೋಪಕಾರದ ಕಾರ್ಯವನ್ನು ಮಾಡ್ತಾನೆ. ಯಾರು ಕಾಮನಾ ಶೂನ್ಯನಾಗಿ ಸೇವೆ ಮಾಡ್ತಾನೋ ಆತ ತನಗೆ ತಾನೇ ಶ್ರೇಯಸ್ಸು ತಂದುಕೊಳ್ಳುತ್ತಾನೆ. ಆದ್ರಿಂದ ಕಾಮನಾ ಶೂನ್ಯನಾಗಿ ಸೇವೆ ಮಾಡತಕ್ಕಂಥದ್ದು ಬಹಳ ಮುಖ್ಯ. ತನ್ಮೂಲಕ ಹೃದಯ ಶುದ್ಧವಾಗುತ್ತದೆ, ಶುದ್ಧವಾದ ಹೃದಯದಲ್ಲಿ ಪ್ರೀತಿ ಹುಟ್ಟುತ್ತದೆ, ಪ್ರೀತಿಯಿಂದ ಭಗವಂತನ ಸಾಕ್ಷಾತ್ಕಾರವಾಗುತ್ತದೆ ಅಂತನ್ನುವ ಈ ಮಾತುಗಳನ್ನೆಲ್ಲ ಆ ಈಶ್ವರ ಚಂದ್ರ ವಿದ್ಯಾಸಾಗರನಂತಹ ಪಂಡಿತನ ತಲೆಯೊಳಗೆ ತುರುಕಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಶ್ರೀರಾಮಕೃಷ್ಣರು. ತನ್ಮೂಲಕ ನಮಗೂ ಕೂಡ ಒಂದಿಷ್ಟು ಪ್ರಾಪ್ತಿಯಾಗಿದೆ. ಆದ್ರಿಂದ ನಮ್ಮ ಜೀವನ ಕೃತಾರ್ಥವಾಗಲಿ, ನಾವು ಮಾಡಿದಂತಹ ಕೆಲಸಗಳೆಲ್ಲವೂ ಕೂಡ ಭಗವಂತನ ಪ್ರೀತ್ಯರ್ಥವಾಗಿಯೇ ನಡೆಯಲಿ. ಯಾರ ಪ್ರೀತ್ಯರ್ಥವಾಗಿಯೂ ಅಲ್ಲ, ಅವರನ್ನ ಪ್ರೀತಿಗೊಳಿಸುವುದಕ್ಕೆ, ಇವ್ರನ್ನ ಸಂತೋಷ ಪಡಿಸುವುದಕ್ಕೆ ಮತ್ತು ನಮಗೇ ಸಂತೋಷವಾಗುವುದಕ್ಕೆ, ಅದು ಕೂಡ ಬೇಡ. ಭಗವಂತನಿಗೆ ಸಂತೋಷ ಆದರೂ ಸಾಕು, ಹೇ ಭಗವಂತ ನಾನು ಇಂತಹ ಒಂದು ಕಾರ್ಯ ಮಾಡಿದೆ, ಇದು ನಿನಗೆ ಪ್ರೀತಿಯಾಗಲಿ. ದಾನ ಕಾರ್ಯ ಆಗಬಹುದು, ಸೇವಾ ಕಾರ್ಯ ಆಗಬಹುದು, ಅಧ್ಯಯನದ ಕಾರ್ಯ ಆಗಬಹುದು, ಜ್ಞಾನ ಬೋಧನೆಯ ಕಾರ್ಯ ಆಗಬಹುದು, ಯಾವುದೇ ಬಗೆಯ ಕಾರ್ಯ ಆಗಬಹುದು, ಸ್ನಾನ ಮಾಡತಕ್ಕಂಥ ಕಾರ್ಯ ಆಗಬಹುದು, ಕಸ ಗುಡಿಸುವ ಕಾರ್ಯ ಆಗಬಹುದು, ಯಾವುದೇ ಸಣ್ಣ ಪುಟ್ಟ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದರೂ ಕೂಡ ಹೇ ಭಗವಂತ ಈ ಕಾರ್ಯದಿಂದ ನಿನಗೆ ಸಂತೋಷವಾಗಲಿ, ನಿನ್ನ ಸಂತೋಷಕ್ಕಾಗಿ ಮಾತ್ರವೇ ನಾನು ಮಾಡ್ತಾ ಇದ್ದೇನೆ, ಬೇರೆ ಯಾರನ್ನ ಸಂತೋಷ ಪಡಿಸ್ತಕ್ಕಂಥ ದೃಷ್ಟಿಯು ನನಗಿಲ್ಲ ಅಂತ ಹೇಳ್ತಕ್ಕಂಥ ಈ ಒಂದು ಭಾವನೆಯನ್ನ ನಾವು ಬೆಳೆಸ್ಕೊಳ್ತು ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಹೇಳಿಕೊಟ್ಟಂತಹ ಈ ಮಾತು ನಮ್ಮನ್ನು ಕೃತಾರ್ಥಗೊಳಿಸೋದ್ರಲ್ಲಿ ಯಾವ ಸಂಶಯ ಇದೆ? ಜಯ ರಾಮಕೃಷ್ಣ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.